ತಿಂಗಳೇ ತಗೊಂಡಿದ್ದೆ. ಇನ್ನೊಂದು ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ. RBI ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಂದರ್ಭದಲ್ಲಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆ, ಈ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡಬೀರನಹಳ್ಳಿಯ ಪ್ರಗತಿಪರ ಕೃಷಿಕ ಕೆಎಚ್ ಲೋಕೇಶ್ವರಪ್ಪ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಬಂಜೆತನ ಸಮಸ್ಯೆಗಳಿಗೆ ಚಿತ್ರದುರ್ಗದ ನುರಿತ ತಜ್ಞ ವೈದ್ಯರಾದ ಡಾಕ್ಟರ್ ಸುಹಾಸಿನಿ ಸಜ್ಜನ್ ಹಾಗೂ ಡಾಕ್ಟರ್ ಚೈತನ್ಯ ಸಿ ಬೆಂಗಳೂರು, ಇವರು ಉಚಿತ ಸಮಾಲೋಚನೆ ಹಾಗೂ ಕೌನ್ಸೆಲಿಂಗ್ ನಡೆಸಿಕೊಡುತ್ತಾರೆ. ಬರುವ ಭಾನುವಾರ June 8 ಬೆಳಗ್ಗೆ 11 ಮಧ್ಯಾಹ್ನ 3 PM. ಸ್ಥಳ: ಖುಷಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಾರಮ್ಮ ದೇವಸ್ಥಾನದ ಹತ್ತಿರ, ಹೊಳಲ್ಕೆರೆ ರಸ್ತೆ, ಚಿತ್ರದುರ್ಗ. ಫೋನ್ ಸಂಖ್ಯೆ 9980228338. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಎಸ್ಜೆಎಂ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿ ಚಿತ್ರದುರ್ಗ, ಇಲ್ಲಿ 2 ಡಿಫಾರ್ಮಾ, 4 ಬಿಫಾರ್ಮಾ, 6 ಫಾರ್ಮಾ ಡಿ ಹಾಗೂ 2 ಎಂಫಾರ್ಮಾ ಕೋರ್ಸ್ಗಳಿಗೆ ಈ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448524222 ಅಥವಾ 9036071902. ಆತ್ಮೀಯ ಕೃಷಿಕ ಬಾಂಧವರೇ, ಈಗ ಕೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಂದರ್ಭದಲ್ಲಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆ, ಈ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡಬೀರನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಕೆಎಚ್ ಲೋಕೇಶ್ವರಪ್ಪ ಅವರೊಂದಿಗಿನ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ದೊಡ್ಡಬೀರನಹಳ್ಳಿಯ ಪ್ರಗತಿಪರ ಕೃಷಿಕರು ಹಾಗೂ ಯಂತ್ರೋಪಕರಣಗಳ ಮಾರಾಟಗಾರರು ಆದಂತ ಕೆಎಚ್ ಲೋಕೇಶ್ವರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದರೆ. ಲೋಕೇಶ್ವರ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಲೋಕೇಶ್ವರ. ನೀವು ಮೂಲತಃ ಕೃಷಿಕರು, ಕೃಷಿ ಜೊತೆಗೆ ಕೃಷಿಯಲ್ಲಿ ಯಾವ್ಯಾವ ತರ ಯಂತ್ರೋಪಕರಣಗಳನ್ನ ಬಳಕೆ ಮಾಡಬೇಕು ರೈತರು ಅನ್ನೋದ್ರ ಒಂದು ಅಂಗಡಿನೂ ಇಟ್ಕೊಂಡಿದ್ರ. ಮೊದಲಿಗೆ ನೀವು ಎಷ್ಟು ವರ್ಷಗಳಿಂದ ಈ ಕೃಷಿ ಮಾಡ್ತಾ ಇದ್ರ? ಸರ್, ನಾವು ಮೂಲತಃ ಕೃಷಿ ಕುಟುಂಬದವರನ್ನೇ. ನಮ್ಮ ಅಪ್ಪ ನಮ್ಮ ಅಣ್ಣಂದಿರೆಲ್ಲ ಕೃಷಿ ಮಾಡ್ಕೊಂಡೇ ಬಂದಿರೋರೆ. ನಮ್ದು ಕಡಿಮೆ ಹೊಲ ಇದ್ರು ಸಮೇತ ನಾವು ಕೃಷಿ ಮಾಡಿದ್ವಿ. ಮೊದಲೆಲ್ಲ ಬರೀ ಬೆದ್ಲಕ್ವಿ, ಈಗೆಲ್ಲ ನೀರಾವರಿ ಮಾಡಿಕೊಂಡು ಅಡಿಕೆ ನಾಟಿ ಮಾಡಿದ್ವಿ. 2-3 ಆಗಿದೆ ಆಲ್ರೆಡಿ ಅಡಿಕೆ ಹಾಕಿ. ನಾವು ಇದೊಂದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಶಾಪ್ ಮಾಡ್ಲಿಕ್ಕೆ ಹೊರಗಡೆ ಬಂದಾಗ ಇನ್ನೂ ಹೆಚ್ಚಿನ ಕೃಷಿ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಸರ್. ಎಷ್ಟು ಎಕರೆ ಜಮೀನು ಇದೆ ಸರ್? ನಮ್ದು ಇರೋದೇ ಒಂದು 1 ಜಮೀನು, ನಮ್ಮ ಅಪ್ಪನ ಆಸ್ತಿ. ನಾನು ಒಂದು 2 ಸಪರೇಟ್ ತಗೊಂಡಿದ್ದೀನಿ ಸರ್. ಎರಡರಲ್ಲೂ ನಾವು ಅಡಿಕೆನೆ ಕೃಷಿ ಮಾಡಿದ್ವಿ. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಅಡಿಕೆ ಹಾಕಿ ಈಗ 3 ಸರ್. 3 ಆಯ್ತು. ಸಾಕಷ್ಟು ತೋಟಗಾರಿಕೆ ಬೆಳೆಗಳಿದಾವೆ, ತೆಂಗಿದೆ, ಮಾವು, ಸಪೋಟ, ದಾಳಿಂಬೆ. ಈ ಅಡಿಕೆನೆ ಬೆಳಿಬೇಕಂತ ಯಾಕೆ ಆಸಕ್ತಿ ಸರ್? ಅದಕ್ಕೊಂದು ಕಾರಣ ಏನಂದ್ರೆ, ಅಡಿಕೆನೆ ಬೆಳಿಬೇಕಂದ್ರೆ ನಾವು ಕೂಲಿ ಕಾರ್ಮಿಕ ಇಟ್ಕೊಂಡು ಆಮೇಲೆ ನಾವು ಜೊತೆಗಿದ್ದು ಕೃಷಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಹೊರಗಡೆ ಬಂದು ಈ ಚಳ್ಳಕೆರೆ ನಗರದಲ್ಲಿ ಒಂದು ಅಗ್ರಿಕಲ್ಚರ್ ಶಾಪ್ ಮಾಡಿರೋದ್ರಿಂದ ಅಲ್ಲಿನ ಹೆಚ್ಚಿಗೆ ಟೈಮ್ ಅನ್ನ ಅಲ್ಲೇನ ಕಳೀತಾ ಇದೀವಿ. ಯಾವ್ದ್ರಲ್ಲಿ ನಮ್ಮ ಶಾಪಲ್ಲೇನೆ, ಅಲ್ಲಿ ಅಗ್ರಿಕಲ್ಚರ್ ನೋಡ್ಕೊಳಕ್ ಆಗಲ್ಲ. ಈ ತರದ ಒಂದು ತೋಟಗಾರಿಕೆ ಆದ್ರೆ ಹೆಂಗ ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ. ನಾವು ಅದಕ್ಕೇನ್ ಬೇಕು ಅದನ್ನ ಮಾಡ್ಬೋದಲ್ಲ. ಬೆಳಗ್ಗೆ ಸಂಜೆ ಒಂದ್ಸರಿ ಅದನ್ನ ವಾಲ್ತಿರ್ಬೋದು ಅಥವಾ ನೀರ್ ನೋಡೋದು, ಅಷ್ಟು ನೋಡಿದ್ರೆ ಸಾಕಲ್ಲ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಬೇರೆ ಬೇರೆ ಬೆಳೆಗಳನ್ನ ಮಾಡ್ಲಿಕ್ಕೆ ಮಾಡಕ್ ಆಗ್ಲಿಲ್ಲ ಅಷ್ಟೇ. ಈಗ ನೀವು ಅಂಗಡಿಯಲ್ಲಿ ಇರೋದ್ರಿಂದ ನಿಮ್ಗೆ ಅಲ್ಲಿ ಹೊಲದಲ್ಲಿ ಜಮೀನು ನೋಡ್ಕೊಳ್ಲಿಕ್ಕೆ ಸಮಯ ಸಿಗುತ್ತಾ? ವಾರಕ್ಕೊಂದ್ ದಿವಸ ರಜಾ ಮಾಡೋದು ಆತರ ಏನಾದ್ರು ಮಾಡ್ತೀವಿ? ಇದೆ ಸರ್, ನಾವು ಪ್ರತಿ ಭಾನುವಾರ ನಮ್ ಶಾಪ್ ರಜಾ ಇರುತ್ತೆ. ಪ್ರತಿ ಭಾನುವಾರ ಸಂಪೂರ್ಣ ನಾವು ಹೊಲದಲ್ಲಿ ಇರ್ತೀವಿ. ಅದಕ್ಕೆ ಏನ್ ಬೇಕೋ ಅಡಿಕೆ ತೋಟಕ್ಕೆ ಅಥವಾ ಜಮೀನ್ಗೆ ಅದನ್ನೆಲ್ಲ ಮಾಡ್ಲಿಕ್ಕೆ ನಾವು ಜೊತೆಗೆ ಇರ್ತೀವಿ, ಅಲ್ಲಿ ಹೊಲದಲ್ಲಿ ಇದ್ಬಿಡ್ತೀವಿ ಅವತ್ತಿನ ಮಾತ್ರ. ಅಂದ್ರೆ ಈಗ ಅಡಿಕೆ ಬೆಳಿಲಿಕ್ಕೆ ಕೊಟ್ಟಿದ್ರಲ್ಲ, ಅಡಿಕೆ ಬೆಳೆ ಲಾಭದಾಯಕ ಅನ್ಸುತ್ತಾ? ಸರ್ ಲಾಭ ಇದೆ. ನಾನು ನೋಡಿದಂಗೆ ನಮ್ಮ ಸ್ನೇಹಿತರು ಅಕ್ಕಪಕ್ಕ ಮಾಡಿರೋಂತ ಸ್ನೇಹಿತರು ಬಹಳಷ್ಟು ಜನ ಅಡಿಕೆ ನೋಡಿದ್ವಿ. ಸಮೃದ್ಧಿಯಾಗಿ ಅಂದ್ರೆ ನೀರು ಚೆನ್ನಾಗಿತ್ತು ಅಂದ್ರೆ ಅಡಿಕೆ ಸಮೃದ್ಧಿಯಾಗಿ ಬರುತ್ತೆ. ಜೊತೆಗೆ ಅಡಿಕೆನ ನಾವು ಸಾವಯವಾಗಿ ಮಾಡ್ತಾ ಹೋದಾಗ ಅಂದ್ರೆ ಒಳ್ಳೆ ಗೊಬ್ಬರ ನಾವು ಕೊಟ್ಟಿಗೆ ಗೊಬ್ಬರ ಅದು ಇದು ಮಾಡ್ಕೊಂಡು ಅದನ್ನ ಚೆನ್ನಾಗಿ ಹಸಿರೆಲೆ ಗೊಬ್ಬರ ಮಾಡ್ಕೊಂಡು ಕಂಟಿನ್ಯೂ ಮಾಡಿದಾಗ ಮಾತ್ರ ಅಡಿಕೆ ಲಾಭದಾಯಕ. ಜೊತೆಗೆ ನೀರು ಚೆನ್ನಾಗಿರ್ಬೇಕು ಟೋಟಲ್ ಆಗಿ ಎಲ್ಲದಕ್ಕಿಂತ. ನಾವು ನೀರೇ ಇಲ್ಲ ಬೋರಲ್ಲಿ ಎಲ್ಲ ಒಂದ್ ಇಂಚ್ ನೀರು ಬಂದಿದೆ ನಾವು ಅಡಿಕೆ ಮಾಡ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ಅದು ನಮಗೆ ಸಫಿಷಿಯಂಟ್ ನೀರು ಇದೆ ಅಂದ್ರೆ ಅಡಿಕೆ ಬೆಳೆಗೆ ಹೋಗ್ಬೋದು. ನಾವು ಬೋರ್ ಹಾಕ್ಸಿದ್ವಿ ಚೆನ್ನಾಗಿ ನೀರು ಬಂತು ಅನ್ನೋ ಒಂದು ಕಾರಣಕ್ಕೆ ಅಡಿಕೆ ಶುರು ಮಾಡಿದ್ವಿ. ಯಾಕಂದ್ರೆ ಈ ತೋಟಗಾರಿಕೆ ಬೆಳಿಲಿಕ್ಕೆ ಚಳ್ಳಕೆರೆ ತಾಲೂಕು ಮಲಕಮೂರು ತಾಲೂಕು ಎಲ್ಲ ರೈತರು ಎದುರ್ತಾರೆ. ಯಾಕಂದ್ರೆ ಪರ್ಮನೆಂಟ್ ನೀರಲ್ಲ ಮುಂದೆ ಅಂತ ಹಂಗಾಗ್ಬಿಟ್ಟು ನೀವು ಈ ತೋಟಗಾರಿಕೆ ಬೆಳೆಯಲ್ಲಿ ಅಡಿಕೆ ಬೆಳಿಲಿಕ್ಕೆ ಹೊರಟಿದ್ರೆ ನಿಮ್ ನೀರೆಲ್ಲ ಚೆನ್ನಾಗಿ ಬರ್ತಾ ಇದೆ. ನಮ್ದು ಚೆನ್ನಾಗಿದೆ ಸರ್. ನಮ್ ಚಳ್ಳಕೆರೆ ತಾಲೂಕು ಬರದನಾಡು ಆದ್ರೂ ಸಹ ಅತಿ ಹೆಚ್ಚು ರೈತರು ತುಂಬಿರತಕ್ಕಂತ ಪ್ರಗತಿಪರ ರೈತರು ತುಂಬಿರತಕ್ಕಂತ ತಾಲೂಕು ಅಂದ್ರೆ ನಮ್ಮ ಚಳ್ಳಕೆರೆ ತಾಲೂಕೆ. ಅದರಲ್ಲೂ ನೀರು ಕಮ್ಮಿ ಇದ್ರೂ ಈ ಸಾರಿ ಮಳೆ ಬಂದಾದ್ಮೇಲೆ ಆಮೇಲೆ ವೇದಾವತಿ ನೀರು ಹರಿಸಿದ್ಮೇಲೆ ಪರವಾಗಿಲ್ಲ ಸರ್. ಈಗ ಎಲ್ಲಾ ಕಡೆಗೂ ನೀರು ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಅಡಿಕೆ ಬೆಳೆದಿದ್ದಾರೆ, ಬೆಳೀತಾ ಇದ್ದಾರೆ. ಈಗ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಸರ್. ಪ್ರೆಸೆಂಟ್ ಅಂತೂ ಎಲ್ಲರೂ ಅಡಿಕೆ 90% ಅಡಿಕೆ ಹಾಕಿದ್ದಾರೆ. ಮುಂದಿನ ಹೆಂಗಿದೆ ಅಂತ ಗೊತ್ತಿಲ್ಲ. ಆದ್ರೂ ಲಾಭದಾಯಕನೇ ಅಡಿಕೆ ಬೆಳೆ ಮಾತ್ರ. ಯಾವ್ಯಾವ ರೂಪದಲ್ಲೂ ಅಡಿಕೆ ಬೇರೆ ಬೇರೆ ರಫ್ತಾಗೋದ್ರಿಂದ ಏನೋ ಅನುಕೂಲ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ವದಂತಿ ಇದೆ ಸರ್. ಅಡಿಕೆದೇನು ಸಮಸ್ಯೆ ಆಗಲ್ಲ. ಈ ಅಡಿಕೆಯಲ್ಲಿ ಪ್ರಾರಂಭದಲ್ಲಿ ಅಂತರ ಬೆಳೆಗಳು ಪಪ್ಪಾಯಿ ಬಾಳೆ ಈ ತರದ ಬೆಳೆಗಳು ಬೆಳೀತಾರೆ, ಆತರ ಬೆಳಬೇಕಂತ ಏನೋ ಆಸಕ್ತಿ ಪಡಲಿಲ್ಲ ನಿಮಗೆ? ಇದೆ ಇದೆ. ನಾನು ಬಾಳೆ ಬೆಳೆ ಹಾಕಿದ್ದೆ, G9 ಅಂತ ಒಂದು ತಳಿ ತರಿಸಿ ಹಾಕಿದ್ದೆ. ನಮಗೆ ಅಷ್ಟೊಂದು ಲಾಭ ಆಗ್ಲಿಲ್ಲ ಅಂದ್ರೂ ಅಡಿಕೆಗೆ ಸೇಫ್ಟಿ ಅಂತ ನನ್ನ ಅನಿಸಿಕೆ. ನೆರಳಿಗೆ ಪಪ್ಪಾಯಿ ಬೆಳೆದ್ರಲ್ಲಿ ಅನುಕೂಲನೇ. ನಾವು ಅಲ್ಲಿ ನೋಡ್ಕೊಳಕ್ ಆಗಲ್ಲ ಅಂತ ಹೇಳಿ ಪಪ್ಪಾಯಿ ಬೆಳೆದಿಲ್ಲ. ಬೇರೆ ರೈತರು ಅಡಿಕೆ ಜೊತೆಗೆ ಪಪ್ಪಾಯಿ ಮಾಡಿದ್ದಾರೆ, ಚೆನ್ನಾಗಿ ಲಾಭನೂ ಮಾಡಿದ್ದಾರೆ. ಸುಮಾರು ರೈತರುಗಳು ನಾವು ಹೋಗ್ತಾ ಬರ್ತಾ ನೋಡ್ತೀವಲ್ಲ, ನನ್ನ ಹತ್ರ 100 ಜನ ರೈತರು ಬಂದು ಹೋಗಿರ್ತಾರೆ. ಅವರೆಲ್ಲರ ಮಾಹಿತಿ ಕೇಳಿದಾಗ ಅಂತರ ಬೆಳೆ 100% ಬರೀ ಅಡಿಕೆನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದಲ್ಲ. ಯಾವ್ದಾದ್ರು ಒಂದು ಅಂತರ ಬೆಳೆ ಮಾಡೋದು ಬೆಟ್ರು. ಆಮೇಲೆ ನಾವು ಅದಕ್ಕೆ ಅಂತಾನೆ ಈ ಡಯಂಚ ಆಮೇಲೆ ಇದೇನು ಸೆಣಬು ಇದೆಲ್ಲ ಬಂದಿದೆ, ಅದು ಹಸಿರೆಲೆ ಗೊಬ್ಬರ ಆಗುತ್ತೆ. ಅದನ್ನಂತೂ ಪಕ್ಕ ಮಾಡ್ಲೇಬೇಕು ಎಲ್ಲ ರೈತರು. ಸುಮ್ನೆ ಅದ್ರ ಪಾಡಿಗೆ ಅದನ್ನ ಬಹಳ ನೀಟಾಗಿರ್ಬೇಕಪ್ಪ ನಮ್ಮ ಹೊಲ ಅಂತ ಮಾಡಬಾರ್ದು. ನಾನು ನೋಡ್ದಂಗೆ ನಾವು ಇಲ್ಲಿ ಚಳ್ಳಕೆರೆಯಲ್ಲೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ರು ರೈತರ ಸಮಸ್ಯೆ ಏನಂತ ನಾವು ಚೆನ್ನಾಗಿ ನೋಡಿದ್ವಿ. ನಾವು ಆದಷ್ಟು ಎಷ್ಟೋ ಮಾಹಿತಿ ನಾವು ಹೇಳಿ ಕಳಿಸಿರ್ತೀವಿ. ಆತರ ಇದೆ. ಈಗ ಅಡಿಕೆ ಬೆಳೀತಾ ಇದ್ರ, ಅಡಿಕೆಗೆಲ್ಲ ನೀರು ನಿರ್ವಹಣೆ ಮತ್ತೆ ಮೇಲ್ ಗೊಬ್ಬರ ಕೊಡ್ಬೇಕಾಗ್ತದೆ ವರ್ಷಕ್ಕೊಂದ್ ಸರಿ ಎರಡ್ ಸರಿ, ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ? ಇಲ್ಲ ಸರ್, ಈಗ ನಮಗೆ ಏನ್ ರಜಾ ಸಿಗುತ್ತಲ್ಲ ಅಂತ ಸಂದರ್ಭದಲ್ಲಿ ಗೊಬ್ಬರ ಹಾಕೋದು ಅದೆಲ್ಲ ನಾವು 6 ಅಥವಾ ವರ್ಷಕ್ಕೊಂದ್ಸರಿ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರಗಳನ್ನ ನಾವು ತರಿಸಿ ಹಾಕಿದೀವಿ. ಸುಮಾರು ಗೊಬ್ಬರ ಹಾಕಿದೀವಿ, 2 ಮೂರ್ ಎಕರೆ ಇದ್ರು ಗೊಬ್ಬರ ಹಾಕ್ತೀವಿ. ಆಮೇಲೆ ಪ್ರತಿದಿನ ಡ್ರಿಪ್ ಅಲ್ಲೇ ನೀರು ಹರಿಸ್ತೀವಿ. ಪ್ರತಿದಿನ ರಾತ್ರಿ ಬೆಳಿಗ್ಗೆ ಏನು ಕರೆಂಟ್ 7 ಕರೆಂಟ್ ಏನಿರುತ್ತೋ ಅಷ್ಟಲ್ಲೇ ಮಾಡ್ತಾ ಇರ್ತೀವಿ. ನೀರು ನಿರ್ವಹಣೆ ಎಲ್ಲ ಡ್ರಿಪ್ ಮಾಡ್ಕೊಂಡಿದ್ದಾರೆ? ಡ್ರಿಪ್ ಸರ್, ಎಲ್ಲಾನು ಡ್ರಿಪ್. ಹನಿ ನೀರಾವರಿನೇ ಇವಾಗ ಬೇರೆ ನಾವು ಆಯಸ ನೀರು ಯಾರು ಮಾಡಕ್ ಆಗಲ್ಲ ಸರ್. ಈಗ ಇರೋ ನೀರಲ್ಲಿ ಅದನ್ನ ಉಳಿಸ್ಕೊಂಡ್ರೆ ಸಾಕಂತ ನೋಡ್ತಾ ಇರ್ತಾರೆ ಎಲ್ಲರ ಹತ್ರ. ಈಗ ಈ ಕೃಷಿ ಜೊತೆಗೆ ಯಂತ್ರೋಪಕರಣಗಳ ಒಂದು ಅಂಗಡಿ ಮಾಡಿದ್ರ, ಯಾವ್ಯಾವ ತರ ಯಂತ್ರೋಪಕರಣ ರೈತರಿಗೆ ಮಾರಾಟ ಮಾಡ್ತಾ ಇದ್ರೆ? ಸರ್, ಎಲ್ಲ ತರ ಬೇಸಿಕ್ ಇಂದ ಹಿಡಿದು ಸ್ಪ್ರೇಯರ್ ಇಂದ ಹಿಡಿದು. ಒಂದು ಫಸ್ಟ್ ಕೈಚಾಲಿತ ಸ್ಪ್ರೇಯರ್ ಬಂತು. ಅದೇ ಸ್ಪ್ರೇಯರ್ ಅಲ್ಲಿ ಬಹಳಷ್ಟು ಸಮಯ ತಗೊಳುತ್ತೆ ಅಂತೇಳಿ ಬ್ಯಾಟರಿ ಚಾಲಿತ ಸ್ಪ್ರೇಯರ್, ಅದನ್ನು ಬಿಟ್ರೆ ಪೆಟ್ರೋಲ್ ಸ್ಪ್ರೇಯರ್ ಬಂತು, ಅದು ಬಿಟ್ಟು HTP ಸ್ಪ್ರೇಯರ್ ಅಂತ ಬಂತು. ನಾಲ್ಕು ಸುಮಾರು ಒಂದು 10-15 ಟೈಪ್ ಬರೀ ಸ್ಪ್ರೇಯರ್ ಅಲ್ಲೇ ಬರುತ್ತೆ. ರೈತರಿಗೆ ಅನುಕೂಲ ಆಗಂತದ್ದು. ನಾನು ಒಂದಿನ ಅಗಲಲ್ಲ ಮಾಡೋ ಕೆಲಸನ ಒಂದು 1/2 ಅಥವಾ 1 2 ಗಂಟೆನಲ್ಲೇ ಮುಗಿಸ ಅಂತ ಸ್ಪ್ರೇಯರ್ ಗಳು ಬಂದಿದ್ದಾವೆ. ಈಗೆಲ್ಲ HTP ಸ್ಪ್ರೇಯರ್ ಅನ್ನೋದು ಬಹಳ ನಾವು ದಾಳಿಂಬೆಗೆ ಅಡಿಕೆಗೆ ಬೇರೆ ಪಪ್ಪಾಯಿಗೆ ಬೇರೆ ಬೇರೆ ಎಲ್ಲಾ ಕ್ರಾಪ್ ಗಳಿಗೂ ಬಳಸುವಂತ ಸ್ಪ್ರೇಯರ್ಸ್ ಆಲ್ಮೋಸ್ಟ್ ನಮ್ಮ ಶಾಪ್ ಅಲ್ಲಿ ಇದಾವೆ. ಅದ್ಬಿಟ್ಟು ಈಗ ಉಳುಮೆ ಮಾಡ್ಲಿಕ್ಕೆ ಸಣ್ಣ ಸಣ್ಣ ಇಂಟರ್ ಕ್ರಾಪ್ ಮಾಡ್ಲಿಕ್ಕೆ ಕಳೆ ಕೊಚ್ಚ ಅಂತ ಪವರ್ ವೀಡರ್ ಗಳಿದಾವೆ, ಆಮೇಲೆ ಪವರ್ ಟಿಲ್ಲರ್ ಗಳಿದಾವೆ, ಪವರ್ ವೀಡರ್, ಆಮೇಲೆ ಬ್ರಷ್ ಕಟರ್ ಅಂತ ಬಂತು. ಬರೀ ಹುಲ್ ಕಟ್ ಮಾಡ್ಲಿಕ್ಕೆ ನಾವು ಸಾವಯವ ಮಾಡ್ತೀವಿ ಅಡಿಕೆನಲ್ಲ ಅಂದ್ರೆ ಬ್ರಷ್ ಕಟರ್ ತುಂಬಾ ಕೆಲಸ ಮಾಡುತ್ತೆ. ಅಂದ್ರೆ ವೀಡ್ ಕಟರ್ ಅಂತೀವಿ, ಈ ಕಳೆ ಬೆಳೆದ್ರೆ ಅದನ್ನೆಲ್ಲ ಕಟ್ ಕಟ್ ಮಾಡಿ ಅಲ್ಲೇ ಬಿಟ್ರೆ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಆ ತರದ್ದೆಲ್ಲ ನಮ್ಮ ಹತ್ರ ಜಾಸ್ತಿ. ಆಮೇಲೆ ಮರ ಕೊಯ್ಯಲಿಕ್ಕೆ ಅಂದ್ರೆ ಸಣ್ಣ ಪುಟ್ಟ ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಯಾವ್ದೋ ಕಟ್ಟಿಗೆ ಅದನ್ನೆಲ್ಲ ಕಟ್ ಮಾಡ್ಲಿಕ್ಕೆ ಒಂದು ಚೈನ್ಸ ಅಂತ ಒಂದು ಮರ ಕೊಯ್ಯ ಮಿಷಿನ್ ಬಂತು. ವೀಡ್ ಕಟ್ ಅಂತ ಹುಲ್ ಕತ್ತರಿಸ್ತಕ್ಕಂಥ ಬಂತು. ಆಮೇಲೆ ಚಾಪ್ ಕಟರ್ಸ್ ಅಂತ ಬಂತು, ಮೇವು ಅವಕ್ಕೆಲ್ಲ ಮಾಡ್ಲಿಕ್ಕೆ ಮೇವು ಕತ್ತರಿಸಕ್ಕೆ ರೈತರಿಗೆ ಚಾಪ್ ಕಟರ್ಸ್ ಅಲ್ಲ ಅಂತ ಬಂದಿದೆ. ವೈಜ್ಞಾನಿಕ ಯಂತ್ರಗಳು ಸುಮಾರು ಬಂದಿದಾವೆ ಈಗ ಆಲ್ರೆಡಿ ನಮ್ಮ ಶಾಪಲ್ಲಿ. ಬೇಕಾದಷ್ಟು ಇದೆ. ಸ್ಪ್ರೇ ಗನ್ಗಳಲ್ಲೇ 106 ನಮೂನೆಗಳಿದಾವೆ. ಸ್ಪ್ರೇಯರ್ ಅಲ್ಲೇ ಸುಮಾರು ಮಾದರಿಗಳಿದ್ದಾವೆ. ರೈತರು ಕೇಳ್ಕೊಂಡು ಬರ್ತಾರೆ ಯಾವ್ದು ಬೇಕು ಅವ್ರಿಗೆ, ಅವ್ರಿಗೆ ಸಂಬಂಧಪಟ್ಟಂತ ಮಾಹಿತಿ. ಅದ್ರ ಜೊತೆಗೆ ನಾವು ಸರ್ವಿಸ್ ಕೊಡ್ತೀವಿ, ರಿಪೇರಿ ಮಾಡ್ತೀವಿ. ಯಾವುದೇ ಯಂತ್ರ ಕೆಟ್ಟಿದ್ರು ಅದನ್ನ ಸರ್ವಿಸ್ ಮಾಡ್ತೀವಿ, ಸೇಲು ಮಾಡ್ತೀವಿ, ಕೃಷಿ ಇಲಾಖೆಗೆ ಸಬ್ಸಿಡಿನಲ್ಲೂ ಕೊಡ್ತೀವಿ. ಈ ತರದ್ದೆಲ್ಲ ನಮ್ಮ ಶಾಪಲ್ಲಿ ನಡೆಯುತ್ತೆ ಸರ್. ನಡೆಯುತ್ತೆ. ಈಗ ಬೇರೆ ಬೇರೆ ಶಾಪ್ಗಳು ಮಾಡಬಹುದಾಯ್ತು, ಸಾಕಷ್ಟು ತರ ತರ ಬೇಕಾದಷ್ಟೆಲ್ಲ ಮಾಡಬಹುದು. ಈ ರೈತರಿಗೆ ಉಪಯೋಗ ಆದಂತ ಶಾಪ್ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಇಲ್ಲ, ಇದು ಅನಿವಾರ್ಯ. ನಮ್ಮ ತಲೆಗೆ ಏನಿರಲಿಲ್ಲ ಈ ಶಾಪ್ ಮಾಡ್ಬೇಕಂತ. ನಾನು ಚಿಕ್ಕಮಗಳೂರು ಸೈಡ್ ಎಲ್ಲ ಒಂದ್ ಕಡೆ ಕೆಲಸ ಮಾಡ್ತಿರ್ಬೇಕು, ವಾಟರ್ ಶೆಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಟ್ರೈನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಸಂದರ್ಭ ಸುಮಾರು ಜನ ಬರೀ ರೈತರ ಸಿಕ್ತಿದ್ರು ನನಗೆ, ರೈತರಿಗೆ ಒಂದು ತರಬೇತಿ ಕೊಡಬೇಕಾಗಿತ್ತು. ಅಂತ ಸಂದರ್ಭ ಅದು ಮುಗೀತು, ಒಂದು ಎರಡು ವರ್ಷ ಮಾಡಿದೆ. ನಾನು ಚಿತ್ರದುರ್ಗಕ್ಕೆ ಬಂದೆ. ಚಿತ್ರದುರ್ಗದಲ್ಲಿ 2007-08 ಚಿತ್ರದುರ್ಗ ಬಂದಾಗ ಒಂದು ಶಾಪ್ ಓಪನ್ ಆಗ್ತಾ ಇತ್ತು ಇಲ್ಲಿ ಅಗ್ರಿಮಾರ್ಟ್ ಅಂತ ಹೇಳಿ. ಜಸ್ಟ್ ನಮಗೆ ಕೆಲಸ ಇಲ್ಲ, ಅವತ್ತು ಉದ್ಯೋಗಕ್ಕೋಸ್ಕರ ಎಂಟ್ರಿ ಆಗಿದ್ದು ಅದೊಂದು ಶಾಪ್. ಅವತ್ತು ನಮ್ಗೊಂದು 2.5-3 ಸಾವಿರ ರೂಪಾಯಿ ಸಂಬಳ ತಗೊಂಡು ಶುರು ಮಾಡಿದ್ದು ಕೆಲಸ. ಅದು ಎಲ್ಲಾ ಬರೀ ರೈತರ ಒಡನಾಟನೆ, ರೈತರಿಂದಲೇ ಶುರುವಾಗಂತ ಕೆಲಸ ಅದು. ಎಲ್ಲ ಬರೋರು ಬ್ರಷ್ ಕಟ್ಟರ್ ಕೇಳ್ಕೊಂಬರೋರು, ಪಂಪ್ ಮೇಕ್ ಕೇಳ್ಕೊಂಬರು, ನಮ್ಗೆ ಅವೆಲ್ಲ ಗೊತ್ತೇ ಇಲ್ಲ, ಕಾನ್ಸೆಪ್ಟ್ ಇಲ್ಲ. ನಮ್ಗೆ ಅಲ್ಲಿಂದ ಮಾಹಿತಿ ಸಿಗ್ತಾ ಸಿಗ್ತಾ ಸಿಗ್ತಾ ಸುಮಾರು 10 ವರ್ಷಗಳ ಕಾಲ ನಾನು ಅದೇ ಶಾಪಲ್ಲಿ ಮುಂದುವರೆಸಿದೆ. ಕೆಲಸಕ್ಕೆ ಹೋಗಿ ನಾನು ಸುಮಾರು ಕೆಲಸ ಮಾಡ್ಕೊಂಡು ಎಲ್ಲ ರೈತರು, ಇಡೀ ಚಿತ್ರದುರ್ಗ ಡಿಸ್ಟಿಕ್ ಎಲ್ಲ 10 ರೈತರುಗಳ ಕನ್ಸಲ್ಟ್ ಸಿಕ್ತು ನಮಗೆ. ಮಾಡ್ತಾ ಮಾಡ್ತಾ ಆಮೇಲೆ ನಾವೇ ಯಾಕೆ ಶುರು ಮಾಡಬಾರ್ದು ಅಂತೇಳಿ 10 ವರ್ಷದ ನಂತರ ನಾನೊಂದು 10 ವರ್ಷ ಆಯ್ತು ಈಗ ಶಾಪ್ ಮಾಡಿ. ಇದೇ ಶಾಪ್ ಮಾಡಿದ್ರೆ ಅನುಕೂಲ ಇದೆಯಲ್ಲ, ನಾವು ರೈತರಿಗೊಂದು ಸೇವೆನೂ ಮಾಡ್ದಂಗೆ ಆಗುತ್ತೆ, ಅದರಿಂದ ನಾವು ಬದುಕ್ತಾ ಇದೀವಲ್ಲ ಅನ್ನೊಂದು ಕಾನ್ಸೆಪ್ಟ್ ನಿಂದ ಶುರು ಮಾಡಿದ್ದು ಶಾಪ್ ಇದು. ಇವತ್ತು ಒಂದು ಲೆಕ್ಕಕ್ಕೆ ಬೆಳೆದಿದೆ. ಈಗ ರೈತರ ಯಂತ್ರೋಪಕರಣಗಳ ಶಾಪ್ ಅಂದ್ರೆ ಸಾಮಾನ್ಯ ಮಾತಲ್ಲ, ಸಾಕಷ್ಟು ಬಂಡವಾಳ ಬೇಕಾಗುತ್ತೆ. ನೀವೇನಾದ್ರೂ ಎಲ್ಲ ಬ್ಯಾಂಕ್ ನಿಂದ ಸಾಲ ಸೌಲಭ್ಯ ಪಡ್ಕೊಂಡಿದ್ರೆ ಅಥವಾ ನಿಮ್ಮ ಸ್ವಂತ ಬಂಡವಾಳನೇ ಇತ್ತು? ಇಲ್ಲ ಸರ್, ಸ್ವಲ್ಪ ಸ್ವಂತ ಅಂದ್ರೆ ನಾವೇನು ದುಡ್ದಿದ್ದಲ್ಲ, ಹಿಂಗೆ ನಮ್ಗೆ ಸಂಬಳ ಬಂದಿದ್ನೆ ಕುಡಿಕೊಂಡು ಕುಡಿಕೊಂಡು ಒಂದು ಸಣ್ಣದೊಂದು ಶಾಪ್ ಶುರು ಮಾಡ್ಬೇಕು. ನಾನು 2014 ಶಾಪ್ ಶುರು ಮಾಡಿದ್ದು. ಮಾಡ್ತಾ ಮಾಡ್ತಾ ಶುರು ಮಾಡಿದ್ದೆ 4-5 ಲಕ್ಷ ಇಟ್ಕೊಂಡೆ ಶುರು ಮಾಡಿದ್ದು. ಬರ್ತಾ ಬರ್ತಾ ಹಂಗೆ ಬೆಳೀತಾ ಬೆಳೀತಾ ಒಂದು ಬ್ಯಾಂಕ್ ಅಕೌಂಟ್ಗಳು ಮಾಡ್ಕೊಂಡು ಬ್ಯಾಂಕ್ ಅಲ್ಲಿ ಸ್ವಲ್ಪ ಸಾಲಗಳನ್ನು ತಕೊಂಡು ಕಂಟಿನ್ಯೂ ಮಾಡ್ತಾ ಬಂದ್ವಿ. ಚೆನ್ನಾಗಿ ನಮಗೆ ಬ್ಯಾಂಕ್ನವರು ಸಹಾಯ ಮಾಡಿದ್ರು. ಆಮೇಲೆ ರೈತರು ಒಡನಾಟ ಜಾಸ್ತಿ ಆದಂಗೆಲ್ಲ ನಮ್ಮ ವ್ಯಾಪಾರನು ಜಾಸ್ತಿ ಆಗ್ತಾ ಬಂತು. ಎಲ್ಲಾ ತರದ ರೈತರು, ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಸುಮಾರು ಹಳ್ಳಿಗಳಿದಾವೆ, ಎಲ್ಲರೂ ಕೃಷಿನೇ ಅವಲಂಬಿಸಿಕೊಂಡಿರೋದ್ರಿಂದ ತೋಟಗಾರಿಕೆನೂ ಇದೆ, ಮಾಮೂಲಿ ಬೇರೆ ತರದ್ದು ಸಣ್ಣ ಸಣ್ಣ ಇಂಟರ್ಕ್ರಾಪ್ಗಳು ಮಾಡೋಂಥವು ಇದಾವೆ. ಅವರೆಲ್ಲ ರೈತರುಗಳ ಸಹಕಾರದಿಂದಲೂ ನಾನು ಈ ಲೆವೆಲ್ಗೆ ನಾ ಬಂದ್ವಿ ಅನ್ಸುತ್ತೆ. ದೊಡ್ಡದಾಗಿ ಮಾಡಿದ್ವಿ ಶಾಪ್ ಮಾಡ್ತಾ ಮಾಡ್ತಾ. ನೀವು ನೋಡಿರ್ಬೋದು ಚಳ್ಳಕೆರೆಯಲ್ಲಿ ಈ ಬೆಂಗಳೂರು ರೋಡಲ್ಲಿ ಮೇನ್ ರೋಡಲ್ಲೇ ಇದೆ ಒಂದು ಜೈನ್ ಕಾಂಪ್ಲೆಕ್ಸ್ ಅಂತ, ಆ ಕಾಂಪ್ಲೆಕ್ಸ್ ಅಲ್ಲೇ ಇಟ್ಕೊಂಡಿದ್ವಿ ಸರ್. ಚೆನ್ನಾಗಿದೆ ನಮಗೆ, ಅದು ಖುಷಿನೂ ಕೊಟ್ಟಿದೆ ಅದು ಬದುಕು. ರೈತರ ಜೊತೆಗಿರೋದ್ರಿಂದ ನಮಗೆ ಖುಷಿ. ಈಗ ರೈತರಿಗೋಸ್ಕರ ನೀವು ಯಂತ್ರೋಪಕರಣ ಒಂದು ಅಂಗಡಿ ಮಾಡಿದ್ರ, ರೈತರಿಗೆ ಒಂದು ಗುಣಮಟ್ಟದ ಯಂತ್ರಗಳನ್ನೆಲ್ಲ ಕೊಡಬೇಕಾಗುತ್ತೆ. ಆಗಿದ್ದಾಗ ಮಾತ್ರ ನಿಮ್ಮ ಒಂದು ಅಂಗಡಿಗೆ ಒಳ್ಳೆ ಹೆಸರು ಬರುತ್ತೆ, ಅದನ್ನೆಲ್ಲ ಚೆನ್ನಾಗಿದೆ. ಆ ವಿಷಯದಲ್ಲಿ ಯಾವ ತರ ನೀವು? ಇಲ್ಲ, ನಾವು ಅದನ್ನಂತೂ ಅದನ್ನೇ ರೂಢಿಸ್ಕೊಂಡ್ಬಂದ್ರದ್ದು. ಗುಣಮಟ್ಟದ ಮಿಷನರಿ ಕೊಟ್ಟರೆ ರೈತರು ನಮ್ಮ ಹತ್ರ ಮತ್ತೊಂದು ಸಾರಿ ಬರೋದು, ಇಲ್ಲಾಂದ್ರೆ ಇವನ್ ಬೇಡಪ್ಪ ಇನ್ನೊಂದ್ ಹತ್ರ ಹೋಗೋಣ ಅಂತ ಹೋಗ್ತಾರೆ. ನಾವು ಕೊಡಬೇಕಾಗಿರೋ ಯಂತ್ರಗಳೇ ಚೆನ್ನಾಗಿಲ್ಲ ಅಂದ್ರೆ ರೈತರು ಮಾತ್ರ ನಮ್ಮ ಹತ್ರ ಬರಲ್ಲ. ಜೊತೆಗೆ ನಾವು ಕೊಡೋದ್ರ ಜೊತೆಗೆ ಅವ್ರಿಗೆ ಸರ್ವಿಸ್ ಕೊಡ್ತೀವಿ. ಆ ಸರ್ವಿಸ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಹತ್ರ ಯಾರು ಬರೋದಿಲ್ಲ. ನಮ್ಮ ಹತ್ರ ಸುಮಾರು 4-5 ಜನ ಸರ್ವಿಸ್ ಮ್ಯಾನ್ಗಳು, ಮೆಕಾನಿಕ್ಗಳು ಕೆಲಸ ಮಾಡ್ತಿದ್ದಾರೆ. ಎಲ್ಲಾ ತರದ್ದು ಎಂತ ಮಿಷಿನ್ ಕೊಟ್ಟಿದ್ರು ಅದ್ರ ರಿಪೇರಿ ಮಾಡ್ಕೊಡ್ತೀವಿ. ಜೊತೆಗೆ ಒಳ್ಳೊಳ್ಳೆ ಮೆಟೀರಿಯಲ್ ತೀರಾ ಅದರಲ್ಲೂ ಕಳಪೆ ಮಟ್ಟದ ತಂದು ಕೊಡಕ್ ಆಗಲ್ಲ. ಒಳ್ಳೇದು ಕೊಟ್ಟಾಗ ನಾವ್ ಅದ್ ಹೇಳಿನೇ ಕೊಡ್ತೀವಿ, ಇದು ಈ ಮಟ್ಟದ ಹಿಂಗಿದೆ. ತೀರಾ ನನಗೆ ಕಡಿಮೆ ರೇಟಿನ ಬೇಕಪ್ಪ ಅಂತ ಬರೋ ರೈತರಿಗೂ ಆ ತರದ್ದು ಒಂದು ಮಿಷಿನ್ಗಳು ಕೊಡ್ತೀವಿ. ಆಲ್ಮೋಸ್ಟ್ ಪ್ರಗತಿ ಬರೋ ರೈತರೆಲ್ಲ ನಮಗೆ ದುಡ್ಡು ಎಷ್ಟು ಆಗಲ್ಲ, ಒಳ್ಳೆ ಮೆಟೀರಿಯಲ್ ಬೇಕು ಅನ್ನೋಂಥವ್ರು ಬರ್ತಾರೆ. ಅಂತವರಿಗೆಲ್ಲ ಒಳ್ಳೊಳ್ಳೆ ಮಿಷಿನ್ಗಳು ಇಟ್ಟಿದ್ವಿ ಸರ್. ಗುಣಮಟ್ಟದ ಯಂತ್ರಗಳು ಕೊಡ್ತೀರಾ ಮತ್ತೆ ರಿಯಾಯಿತಿ ದರದಲ್ಲಿ? ಹೌದೌದು, ರಿಯಾಯಿತಿ ದರದಲ್ಲೂ ಇರುತ್ತೆ, ಜೊತೆಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೂ ರಿಯಾಯಿತಿ ಸಿಗುತ್ತೆ, ಅದರಲ್ಲೂ ನಾವು ಟೈಪ್ ಆಗಿ ಕೊಡ್ತಾ ಇರ್ತೀವಿ. ಇಲ್ಲ ನೇರವಾಗಿ ಬಂದು ತಗೊಳ್ಳುವಂತ ರೈತರಿಗೂ ಕೊಡ್ತೀವಿ ಸರ್. ಆ ತರದ್ದು ಇದೆ. ಈಗ ಸಾಕಷ್ಟು ಜನ ರೈತರು ಈ ಕೃಷಿ ಇಲಾಖೆಯಲ್ಲಿ ಒಂದು ರಿಯಾಯಿತಿ ದರದಲ್ಲಿ ಸಬ್ಸಿಡಿ ಇದರಲ್ಲಿ ಸಾಕಷ್ಟು ಯಂತ್ರಗಳು ಸಿಗ್ತವೆ ಅಂತಂದು ಸಾಕಷ್ಟು ಜನ ಅಲ್ಲೇ ತಗೊಂತಾರೆ. ಅಲ್ಲಿ ಒಂದು ರೈತರಿಗೆ ಗುಣಮಟ್ಟದ ಯಂತ್ರಗಳು ದೊರೆಯುತ್ತವೆ? ಖಂಡಿತ ಸರ್, ಯಾಕಂದ್ರೆ ನಮ್ಮ ತರದ್ದು ಯಾರು ಡೀಲರ್ ಇರ್ತಾರೆ ಅವರೇ ಅಲ್ಲಿ ಸಪ್ಲೈ ಮಾಡೋದು. ಇನ್ನು ಕೃಷಿ ಇಲಾಖೆಯಿಂದ ನೇರವಾಗಿ ತರಲಿಕ್ಕೆ ಆಗಲ್ಲ, ನಮ್ಮಂತವ್ರು ಯಾರೋ ಒಬ್ರು ಡೀಲರ್ ಅಲ್ಲಿ ಸಪ್ಲೈ ಮಾಡ್ತಾರೆ. ಆದಷ್ಟು ಒಳ್ಳೆ ಗುಣಮಟ್ಟದ ಮೆಟೀರಿಯಲ್ಗೆ ಸಿಗ್ತಾರೆ. ರೈತರು ಇವತ್ತು ಜನರೇ ಸರ್, ನಮಗೆ ಒಳ್ಳೇದೇ ಬೇಕು ಅಂತ ಕಾಯ್ತಾರ ಬಿಟ್ರೆ ಯಾವ್ದೋ ಕೊಡ್ತಾರೆ ಅಂತ ತಗೊಂಡೋಗೋ ಜನ ಇಲ್ಲ ಇವತ್ತು. ಹಂಗಾಗಿ ಒಳ್ಳೊಳ್ಳೇದೇ ತಗೊಂತಾರೆ ಅವರು. ಚೆನ್ನಾಗಿರೋದು ಅಲ್ಲಿ ಕೃಷಿ ಇಲಾಖೆಯಲ್ಲೂ ಸಿಗುತ್ತೆ, ಅಲ್ಲಿಂದ ತಗೊಂಡೋದ್ರು ನಮ್ಮ ಹತ್ರ ಸರ್ವಿಸ್ಗೆ ಬಂದೇ ಬರ್ತಾರೆ. ಗುಣಮಟ್ಟ ಇಲ್ಲೋ ಇದೆಯೋ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಮೆಟೀರಿಯಲ್ ಎಲ್ಲ. ಈಗ ಸಾಕಷ್ಟು ಜನ ರೈತರು ಪ್ರತಿ ದಿವಸ ನಿಮ್ಮ ಅಂಗಡಿಗೆ ಬರ್ತಾ ಇರ್ತಾರೆ, ಅವ್ರ ಹತ್ರ ಒಂದು ವ್ಯವಹಾರ ಚೆನ್ನಾಗಿರಬೇಕು, ನೀವು ನಗನಗುತ್ತ ಮಾತಾಡಬೇಕು, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ, ಈ ಯಂತ್ರಗಳು ಈ ತರ ಗುಣಮಟ್ಟದ ಕೆಲಸ ಮಾಡ್ತವೆ ಅದನ್ನೆಲ್ಲ. ರೈತರ ಒಡನಾಟ ಯಾವ ರೀತಿ ಇದೆ? ಇಲ್ಲ ಅದೇ ಖಂಡಿತ, ಈಗ ನಮ್ಗೆ ರೈತರ ಒಡನಾಟ ಇಲ್ಲ ಅಂದ್ರೆ ನಮ್ಮ ಶಾಪ್ಗಳು ಇರಲ್ಲ ಸರ್. 1-2 ವರ್ಷದಲ್ಲಿ ಸುಸ್ತಾಗಿಬಿಡುತ್ತೆ ಯಾವುದೇ ಅಂಗಡಿಗಳು. ನಾವು ಅವ್ರ ಹತ್ರ ಹೆಂಗ್ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಹತ್ರ ರೈತರು ಬಂದ್ರೆ 5-10 ನಿಮಿಷ ಕೂತೇ ಹೋಗ್ಬೇಕು. ಆ ತರದೊಂದು ಮಾಹಿತಿ ನಮ್ಮ ಹತ್ರ, ಅವ್ರೇನು ವ್ಯಾಪಾರ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಆ ಮಿಷಿನರಿ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಕೊಟ್ಟೆ ಕಳಿಸ್ತೀವಿ. ಆಮೇಲೆ ಅವ್ರು ಇವತ್ತಲ್ಲ ಅಂದ್ರೆ ನಾಳೆ ಬಂದು ತಗೊಂತಾರೆ. ಅವ್ರಿಗೆ ಕೊಡಬೇಕಾಗಿರೋ ಮಾಹಿತಿ ನೇರವಾಗಿ ಕೊಟ್ಟೆ ಕೊಡ್ತೀವಿ. ಆಮೇಲೆ ಬಂದಂತ ರೈತರು ಕೂತ್ಕೊಂತಾರೆ, ಆರಾಮ್ಸಾಗಿರ್ತಾರೆ ನಮ್ಮ ಹತ್ರ. ಜೊತೆಗೆ ನಮ್ಮ ಮನೆಯವರು ಏನಂದಂಗೆ ಮಾತಾಡ್ತಾರೆ. ನಾನು ಕಂಡಿರೋ ರೈತರು, ನಮ್ಮ ಚಳ್ಳಕೆರೆ ತಾಲೂಕಿನ ರೈತರು ಆಲ್ಮೋಸ್ಟ್ ನಮ್ಮ ಹತ್ರ ಜಾಸ್ತಿ ಬರೋರು. ಚಳ್ಳಕೆರೆ ಈ ಕಡೆ ಪಕ್ಕ ಜಗಳೂರು, ಇನ್ನೂ ಸ್ವಲ್ಪ ಆ ಕಡೆ ಹೋದ್ರೆ ಪಗೋಡ ಕಡೆಯಿಂದಲೂ ಸ್ವಲ್ಪ ಜನ ಬರ್ತಾರೆ. ಹೆಂಗಾಗುತ್ತೆ ಅಂದ್ರೆ ಎಲ್ಲರೂ ನಮಗೆ ಹತ್ರ ಇರೋಂಥವ್ರೆ ಬರ್ತಾರೆ, ಬಂದವರೆಲ್ಲ ಭಾರಿ ಚೆನ್ನಾಗಿ ಪ್ರೀತಿಯಿಂದಲೇ ಮಾತಾಡ್ತಾರೆ. ನಮ್ಮ ಆ ಪ್ರೀತಿ ನಾವು ಕೊಟ್ಟಿದೀವಿ, ಆ ಪ್ರೀತಿ ಕೊಟ್ಟಿರೋದಕ್ಕೆ ನಾವಿಲ್ಲ 10 ವರ್ಷ ದಾಟಿರೋದು ಅಂತ ನನ್ಗೆ ಅನ್ಸಿಕೆ. ಹೌದು, ಈಗ ನಾನು ಒಬ್ಬ ರೈತ, ನಮ್ಮ ಜಮೀನಿನಲ್ಲಿ ನಾನು ಕೃಷಿ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಯಾಕೆ ಯಂತ್ರೋಪಕರಣಗಳು ಬಳಕೆ ಮಾಡಬೇಕು ಅಂತ ಹೇಳ್ತಾರೆ ಈಗಿನ ಸಂದರ್ಭದಲ್ಲಿ? ಖಂಡಿತ, ಯಾಕೆ ಬಳಸಬೇಕು ಅಂದ್ರೆ ಇವತ್ತು ಕೂಲಿ ಕಾರ್ಮಿಕ ಸಿಗಲ್ಲ. ನಾವು ಎಷ್ಟೇ ನಾವು ಜಾಸ್ತಿ ದುಡ್ಡು ಕೊಡ್ತೀವಿ ಅಂದ್ರೆ ಬಂದು ಕೆಲಸ ಮಾಡೋರಿಲ್ಲ, ಮಾಡಿದ್ರು ಅಷ್ಟು ಸಫಿಷಿಯಂಟ್ ಕೆಲಸ ಆಗಲ್ಲ. ಇವತ್ತು ಒಂದು 10 ಜನ ಮಾಡೋ ಕೂಲಿ ಕಾರ್ಮಿಕರು ಮಾಡೋ ಕೆಲಸನ ಒಂದು ಮಿಷಿನರಿ ಮಾಡುತ್ತೆ ಅನ್ನೋದಾದ್ರೆ ಆರಾಮಾಗಿ ಅದಕ್ಕೆ ಹೋಗ್ಲೇಬೇಕು. ಇವತ್ತು ರೇಷ್ಮೆ ಹಾಕಿರ್ತಾರೆ, ರೇಷ್ಮೆ ಸೆಂಟರ್ನಲ್ಲಿ ಕಳೆ ತೆಗಿಬೇಕಂದ್ರೆ ರೈತರಿಂದ ಆಗೋದಿಲ್ಲ. ಒಂದು ಸಣ್ಣದೊಂದು ಪವರ್ ವೀಡರ್ ಅಂತ ಬಂದಿದೆ, ಆ ಪವರ್ ವೀಡರ್ ಅಷ್ಟು ಆರಾಮಾಗಿ 2-3 ಗಂಟೆನಲ್ಲಿ ಕೆಲಸ ಮುಗಿದೋಗುತ್ತೆ. 1 ಎಕರೆ 2 ಎಕರೆ ಇದ್ರೆ ಆಮೇಲೆ ಇನ್ನು ಅದು ಅಡಿಕೆ ಒಳಗೆ ಸಿಕ್ಕಾಪಟ್ಟೆ ಬೆಳೆದಿರುತ್ತೆ ಕಳೆ, ಅದಕ್ಕೆ ಕಳೆನಾಶಕ ಹೊಡೆಯೋ ಬದಲು ಒಂದು ಬ್ರಷ್ ಕಟ್ರು ಅಥವಾ ಪವರ್ ವೀಡರ್ ತಗೊಂಡು ಉಳುಮೆ ಮಾಡಿದ್ರೆ ಚಿಕ್ಕದಾಗೆ ಟ್ರಾಕ್ಟರಿ ಉಳುಮೆಗಿಂತ ಚೆನ್ನಾಗಿರ್ತವೆ ಇವು. ಆಮೇಲೆ ಎಲ್ಲ ಸಾವಯವ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ, ಅದು ಮಾಡ್ತಾ ಮಾಡ್ತಾನೆ ಬಹಳ ಚೆನ್ನಾಗಿರುತ್ತೆ. ಇವತ್ತಿನ ವೈಜ್ಞಾನಿಕ ಯಂತ್ರಗಳನ್ನ ಬಳಸಿದ್ರೆ ಕೃಷಿ ಬದುಕು ಬಹಳ ಚೆನ್ನಾಗಿ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಹೌದು, ಸಾಕಷ್ಟು ಜನ ನಾವು ರೈತರು ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದನೇ ಈ ಕೃಷಿಯಿಂದ ಹಿಂದೆ ಸರಿ ಅಂತ ಇದಿದೆ. ಆದ್ರೆ ನೀವು ಹೇಳೋದೇನಂದ್ರೆ ನಾವು ಈ ಕೃಷಿಯಲ್ಲೇನು ಸಾಕಷ್ಟು ಯಂತ್ರೋಪಕರಣ ಬಳಸಿಕೊಂಡು ಯಶಸ್ವಿಯಾಗಿ ಕೃಷಿ ಮಾಡಬಹುದು ಅಂತೀರ? ಖಂಡಿತ ಮಾಡಬಹುದು ಸರ್, ಯಾಕಂದ್ರೆ ಇವತ್ತು ಕೃಷಿ ಬದುಕು ನಡಿಬೇಕಂದ್ರೆ ಯಂತ್ರೋಪಕರಣಗಳು ಬೇಕೇ ಬೇಕು. ಈಗ ಒಂದು ಹಾರ್ವೆಸ್ಟಿಂಗ್ ಬಂದಿರುತ್ತೆ, ಯಾವ್ದೋ ಒಂದು ಭತ್ತನೋ ರಾಗಿನೋ ಕೊಯ್ಯೋದಕ್ಕೆ ಬಂದಿರುತ್ತೆ, ಕೂಲಿ ಆಳು ಇಟ್ಕೊಂಡು ಕೊಯ್ಯೋದಕ್ಕೆ ಬಹಳಷ್ಟು ದಿನ ಬೇಕು. 1 ಗಂಟೆ 2 ಗಂಟೆನಲ್ಲಿ ಆ ಭತ್ತ ಕೊಯ್ದಾಕ್ಬಹುದು. ಅಂತ ಮಿಷಿನ್ಸ್ ಆಲ್ರೆಡಿ ಬಂದಿದಾವೆ ಎಲ್ಲರಡಿ, ರೀಪರ್ ಅಂತ ಬಂದಿದೆ, ಆಮೇಲೆ ರಾಗಿ ಕೊಯ್ಲಿಕ್ಕೆ ಬ್ರಷ್ ಕಟ್ರಲ್ಲೂ ಕೊಯ್ಯಂತ ಸಂದರ್ಭ ಬಂದಿದೆ. ಬೇರೆ ಬೇರೆ ಈ ವೈಜ್ಞಾನಿಕ ಯಂತ್ರಗಳನ್ನು ಬಳಸಿದ್ರೆ ಪ್ರತಿಯೊಂದು ವ್ಯವಸಾಯನು ಸುಗಮವಾಗಿ ಹೋಗುತ್ತೆ. ಇತ್ತೀಚೆಗೆ ಆಲ್ಮೋಸ್ಟ್ ಆಲ್ ತೊಗರಿ ಹಾಕಿರೋ ರೈತರು ಪ್ರಾರಂಭದಿಂದ ಕೃಷಿ ಕಾರ್ಮಿಕರೇ ಬೇಕಾಗಲ್ಲ, ಟ್ರ್ಯಾಕ್ಟರ್ನೇ ಬಿತ್ತುತ್ತೆ, ಟ್ರ್ಯಾಕ್ಟರ್ನೇ ಎಡಕುಂಟೆ ಹೊಡೆಯುತ್ತೆ, ಟ್ರ್ಯಾಕ್ಟರ್ನೇ ಔಷಧಿ ಹೊಡೆಯುತ್ತೆ. ಈಗೆಲ್ಲ ಜಮೀನಲ್ಲಿ ಹಾರ್ವೆಸ್ಟಿಂಗ್ ಕಟಾವ್ ಕೂಡ ಮಿಷಿನ್ ನಡೆಯುತ್ತೆ. ಈಗೆಲ್ಲ ಬಿಜಾಪುರ ಕಡೆಯಿಂದ ಸುಮಾರು ಬಂದಿಲ್ಲಿ ನಮ್ಮ ಸಾಲ್ವೆಂಟ್ ಹತ್ರ ಸುಮಾರು ಮಿಷಿನ್ಸ್ ಇದಾವೆ. ಈಗ ಏ ತೊಗರಿ ಹಾಕಿರೋರಿಗೆ ಬಹಳ ಈಸಿ, ಚೆನ್ನಾಗಿ ಬಂತು ಕ್ರಾಪ್ ಅಂದ್ರೆ ಸಮಸ್ಯೆ ನಿಲ್ದಂಗೆ ಅವ್ರು ಆರ್ಥಿಕವಾಗಿ ಸಪರೇಟ್ ಆಗಿಬಿಡ್ತಾರೆ. ಆರಾಮ್ಸೆ ಕಟಿಂಗ್ ಮಿಷಿನ್ಸ್ ಎಲ್ಲ ಬಂದಿದಾವೆ. ಸ್ಟಾರ್ಟಿಂಗ್ ಮಾಡುವಾಗ ಉಳುಮೆ ಮಾಡ್ಲಿಕ್ಕೂ ಟ್ರಾಕ್ಟರ್ ಇದೆ, ಅದ್ರ ಜೊತೆಗೆ ಬಿತ್ತದಕ್ಕೂ ಟ್ರಾಕ್ಟರ್ನಲ್ಲೇ ಬಿತ್ತುತ್ತಾರೆ. ಪ್ರತಿಯೊಂದು ಸ್ಪ್ರೇ ಸಮೇತ ಟ್ರಾಕ್ಟರ್ನಿಂದಲೇ ಟ್ರಾಕ್ಟರ್ ಫಿಟ್ಟಿಂಗ್ ಮಾಡ್ಕೊಂಡು ಅದರಲ್ಲೇ ಸ್ಪ್ರೇ ಮಾಡ್ಕೊಳ್ಳ ಅಂತ ಒಂದು ಸಂದರ್ಭ ಬಂದ್ಬಿಟ್ಟಿದೆ ಆಲ್ರೆಡಿ. ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿದ್ದೀವಿ ರೈತರಿಗೆ, ಪಂಪ್ಸ್ ತಗೊಂಡೋಗ್ತಾರೆ, ಒಂದು ಟ್ರಾಕ್ಟರ್ ಫಿಟ್ ಮಾಡ್ಕೊಳ್ತಾರೆ, ಆ ಟ್ರಾಕ್ಟರ್ನಿಂದಲೇ ಸ್ಪ್ರೇ, ಯಾರು ಕೈ ಮ್ಯಾನ್ಯಲ್ ಹ್ಯಾಂಡಲ್ ಮಾಡೋಂಗಿಲ್ಲ, ಆ ಥರದ ಒಂದು ಸ್ಪ್ರೇ ಸಿಸ್ಟಮ್ ಬಂದ್ಬಿಟ್ಟಿದೆ. ಆಲ್ರೆಡಿ ಮಾಡ್ತಿದ್ದಾರೆ ಜನ ಎಲ್ಲ, ನಮಗೂ ಖುಷಿ. ಎಂತೆಂಥದ್ದು ಅವರೇ ಸೃಷ್ಟಿ ಮಾಡ್ಕೊಂಡವಲ್ಲಪ್ಪ ಅಂತ ಅನ್ಸುತ್ತೆ. ನಮ್ದೊಂದು ಲೈನ್ ಇದೆ, ವೈಜ್ಞಾನಿಕ ಯಂತ್ರಗಳ ಉಪಯೋಗ ರೈತ ಕಾಣುವ ಉಪಯೋಗ ಅಂದ್ರೆ ಇಂಥದ್ದೊಂದು ಸಂದರ್ಭ. ವೈಜ್ಞಾನಿಕ ಇಲ್ಲ ಅಂದ್ರೆ ಇವತ್ತು ಮಾಡೋಕ್ಕಾಗಲಿಲ್ಲ, ನಾವೆಲ್ಲ ಬ್ಲೈಂಡ್ ಆಗಿ ಮಾಡ್ತೀವಿ ಅಂದ್ರೆ ನಡೆಯಲ್ಲ ಸರ್. ಇವತ್ತು ಮೊದಲಿತ್ತು ಯಾವ್ದೋ ಒಂದಿಷ್ಟು ಸಗಣಿ ಗೊಬ್ಬರ ತಂದು ಹಾಕ್ಬಿಟ್ಟು ಏನೋ ಒಂದು ಬೆಳೆದಿದ್ರು, ಈಗ ಹಂಗಿಲ್ಲ, ಎಲ್ಲ ಹದಗೆಟ್ಟೋಗಿದೆ ನೆಲಗಳು, ಕಳೆನಾಶಕ ಹೊಡೆದು ಹೊಡೆದು ಅದ್ರ ಬಿಡೋದಿಲ್ಲ ಜನ, ಅನಿವಾರ್ಯ ಆಗೋಬಿಟ್ಟಿದೆ ಕಳೆನಾಶಕ ಹೊಡೆಯೋದಕ್ಕೆ. ಆದ್ರೂ ಅಂತ ಸಂದರ್ಭದಲ್ಲಿ ಇಂತಹ ಯಂತ್ರಗಳನ್ನ ಬಳಸಿದ್ರೆ ಸ್ವಲ್ಪ ನಾದ್ರೂ ಸುಧಾರಿಸ್ಕೋಬಹುದಲ್ಲ ಅಂತ ಒಂದು. ಸರ್, ಈಗ ನಿಮ್ಮ ಹತ್ರ ಬಂದು ರೈತರು ಯಂತ್ರಗಳು ತಗೊಳ್ತಾರೆ, ಸಾಕಷ್ಟು ಬೆಲೆ ಕೊಟ್ಟು ತಗೊಳ್ತಾರೆ, ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಏನೇನು ಒಂದು ಟಿಪ್ಸ್ ಹೇಳಿ ಕಳಿಸ್ತಾರೆ? ಈಗ ಒಬ್ಬ ವ್ಯಕ್ತಿ ತಗೊಂಡೋದ್ಮೇಲೆ ಅದನ್ನ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಬೇಕಾಗುತ್ತೆ ಯಂತ್ರನ, ಅದು ಸುಗಮವಾಗಿ ಬಹಳ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಯಾವ್ದೋ ಒಂದು ಜಮೀನಲ್ಲಿ ಹೊಡೆದ್ಬಿಟ್ಟು ಅಲ್ಲೇ ಬಿಸಿಲಲ್ಲಿ ಅಲ್ಲೇ ನಿಲ್ಸೋದು ಆತರ ಎಲ್ಲ ಮಾಡಿದಾಗ ಸಾಕಷ್ಟು ಬಾಳಿಕೆ ಬರುತ್ತೆ. ಆತರ ಟಿಪ್ಸ್ ಹೇಳ್ಕೊಡ್ತೀನಿ. ಖಂಡಿತ, ಎಲ್ಲಾ ಮಿಷಿನರಿಗೂ ನಾವ್ ಏನ್ ಕೊಡ್ತೀವಿ ಅದ್ರ ಜೊತೆಗೆ ಎಲ್ಲದೂ ದೊಡ್ಡದೊಂದು ಮಾಹಿತಿ ಕಟ್ಟೆ ಕಳಿಸ್. ಉದಾಹರಣೆ, ಒಂದೇ ಒಂದು ಬ್ಯಾಟರಿ ಚಾಲಿತ ಸ್ಪ್ರೇಯರ್ ತಗೊಂಡ್ರೆ ರೈತ, ಆ ಬ್ಯಾಟರಿ ಸ್ಪ್ರೇ ತಗೊಂಡೋಗಿ ಸುಮ್ಮನೆ ಸ್ಪ್ರೇ ಮಾಡಿ ಚಾರ್ಜ್ ಮಾಡಿ ಹಂಗೆ ಇಟ್ಟರೆ ಕೆಲಸ ನಡೆಯೋದಿಲ್ಲ. ಪ್ರತಿ ಸಾರಿ ಔಷಧಿ ಸ್ಪ್ರೇ ಮಾಡಿದ್ಮೇಲೆ ಅವತ್ತಿನ ದಿನನೇ ಹಸಿ ಇದ್ದಾಗಲೇ ಔಷಧಿ ಹೊಡೆದಿದ್ದು, ಒಂದು 1/2 ಡ್ರಮ್ ನೀರನ್ನ ಲಾಸ್ಟ್ಗೆ ಸ್ಪ್ರೇ ಮಾಡಿದ್ರೆ ಅದ್ರಾಗಿರೋ ನಾಜಲ್ ಆಗಿರೋದು ಆ ಪಂಪಲ್ಲಿರೋದು ಎಲ್ಲ ಗಲೀಜು ಹೊರಗಡೆ ಹೋಗುತ್ತೆ. ಅದೊಂದು 4-5 ದಿವಸ ತಲೆಯಾಗಿದ್ರೆ ಅವರು ಅಗಲೆಲ್ಲ ನನಗೆ ರಿಪೇರಿ ಬಂತಪ್ಪ, ಮೋಟರ್ ಹೋಯ್ತು, ಬ್ಯಾಟ್ರಿ ಹೋಯ್ತು ಅನ್ನಂಗಿರಲ್ಲ. ಆ ಥರದ ಒಂದು ಸಂದರ್ಭ ಬರುತ್ತೆ. ಅದನ್ನ ನೀಟಾಗಿ ಇಟ್ಕೊಂಡು ಪ್ರತಿ ಸಾರಿ ಚಾರ್ಜು ಡಿಸ್ಚಾರ್ಜು ಮೇಂಟೆನೆನ್ಸ್ ಮಾಡಬೇಕು ಬ್ಯಾಟ್ರಿ ಹೋಗದಂಗಿದ್ರೆ. ಅದನ್ನೆಲ್ಲ ಮಾಡ್ಕೊಂತ ಬಂದಾಗ ಬ್ಯಾಟ್ರಿ ಯಾವುದೇ ಒಂದು ವಸ್ತು ನಾವ್ ಎಷ್ಟು ಗಂಟೆಗೆ ಹೇಳಿದ್ವಿ ಅಷ್ಟು ಗಂಟೆಗೆ ಆಯಿಲ್ ಚೇಂಜ್ ಮಾಡಬೇಕು, ಆಮೇಲೆ ಗ್ರೀಸಿಂಗ್ ಮಾಡ್ಕೋಬೇಕು, ಅದನ್ನು ವಾಶ್ ಮಾಡಿ ಇಟ್ಕೋಬೇಕು. ಎಲ್ಲ ಬಿಸಿಲಾಗ ಅಲ್ಲೇ ಬಿಸಾಕ್ ಬಂದೆ ಅಂದ್ರೆ ಇನ್ನೊಂದು ವರ್ಷಕ್ಕೆ ಅದು ಬರೋದಿಲ್ಲ, ಹೊಸ ತಗೋಬೇಕು ಮತ್ತೆ. ಆಮೇಲೆ ನಮ್ಗೆ ಬಂದು ಏನಪ್ಪ ಮೊನ್ನೆ ಕೊಟ್ಟೆ ಅಂತಾರೆ, ಅಂದ್ರೆ ಅದರ ಅರ್ಥ ಅವ್ರು ಸರಿಯಾಗಿ ನಿರ್ವಹಣೆ ಮಾಡಿರಲ್ಲ. ಪ್ರತಿಯೊಬ್ಬ ರೈತರಿಗೂ ಈ ಮೂಲಕ ಹೇಳೋದೇನಂದ್ರೆ ನಿರ್ವಹಣೆ ಚೆನ್ನಾಗಿ ಮಾಡಿ, ನಿಮ್ ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನ ನಮ್ಮ ವಸ್ತು ಅಂತ ತಿಳ್ಕೊಂಡು ಮನೆಗೆ ನೀಟಾಗಿ ಇಟ್ಕೊಂಡ್ರೆ ಪ್ರತಿಯೊಂದು ವಸ್ತು ಕೆಡೋದಿಲ್ಲ. ಅಂದ್ರೆ ಯಾರೋ ಲೇಬರ್ಗೆ ಕೊಟ್ಟಿರ್ತೀವಿ, ನಾವ್ ಹೇಳ್ಕೊಟ್ಟಿರಲ್ಲ ಅವ್ರಿಗೆ, ಹಿಂಗ್ ಮಾಡ್ರಪ್ಪ ಅಂತ ಹೇಳಿರಲ್ಲ ಓನರ್ ಆಗಿರೋರು, ಅವಾಗ ಅವ್ರಿಗೆ ಹೆಂಗ್ ಬೇಕಂಗ್ ಹೊಡಿತಾರೆ ಬಿಸಾಕಿ ಹೋಗ್ತಾರೆ. ಅದಕ್ಕಿಂತ ನಾವು ಒಂದ್ಸರಿ ಅದ್ರದ್ದು ನೋಡ್ಕೋಬೇಕು ಹೆಂಗ್ ಮಾಡುತ್ತಿದ್ದ ಕೆಲಸ, ನಾವ್ ಮಾಹಿತಿ ತಗೊಂಡ್ರದ್ದೆಲ್ಲ ಅವ್ರಿಗೂ ಅಪ್ಲೈ ಮಾಡ್ಬೇಕು ಅಲ್ಲಿ ಕೆಲಸ ಮಾಡೋರಿಗೆ, ಅವಾಗ ನೀಟಾಗಿ ಕೆಲಸ ನಡೆಯುತ್ತೆ. ಸರ್, ಈಗ ಯಾವುದೇ ಒಂದು ಅಂಗಡಿ ಮಾಡ್ಲಿ ಸಾಕಷ್ಟು ಕಾಂಪಿಟೇಷನ್ ಇರುತ್ತೆ. ಈಗ ಲೋಕೇಶ್ ಅವರು 10,000 ಕೊಡ್ತಾನೆ ಅಂದ್ರೆ 7,000-8,000 ಕೊಡ್ತೀನಿ ಕಾಂಪಿಟೇಷನ್, ಈ ತರ ಇದರಲ್ಲಿ ನಿಮ್ಮಲ್ಲೇ ಕಾಂಪಿಟೇಷನ್ ಇಲ್ಲ? ಖಂಡಿತ, ಎಲ್ಲಾ ಕಡೆನೂ ಕಾಂಪಿಟೇಷನ್, ಎಲ್ಲಾ ವ್ಯಾಪಾರದಲ್ಲೂ ಎಲ್ಲಾ ವ್ಯವಹಾರದಲ್ಲೂ ಇವತ್ತು ಕಾಂಪಿಟೇಷನ್ ಇಲ್ಲ. ಇಲ್ಲದ ಬಿಸ್ನೆಸ್ ಇಲ್ಲ. ಹಂಗಂತ ನಮ್ ಕಮ್ಯುನಿಕೇಟ್ ಹೆಂಗಿರುತ್ತೋ, ನಾನ್ ರೈತರ ಒಡನಾಟ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲೆಲ್ಲೋ ಪಕ್ಕದ ಅಂಗಡಿಗೆ 8,000 ರೂಪಾಯಿ ಸಿಗುತ್ತೆ, ನನ್ನ ಹತ್ರ 10,000 ಯಾಕೆ ಅಂತ ಪ್ರಶ್ನೆ ಮಾಡಲ್ಲ ರೈತರು. ಯಾಕೆ ಅಂದ್ರೆ ನಾನ್ ಕೂಡ ಮಾಹಿತಿ ಮೇಲೆ ನಿರ್ಧಾರ ಆಗಿರುತ್ತೆ. ಒಂದು ಗುಣಮಟ್ಟ ಕೊಡ್ತಾರೆ, ಒಂದು ಆಲ್ರೆಡಿ ಫಿಕ್ಸ್ ಆಗಿರ್ತೀವಿ. ನಾವು ಕೂಡ ವಸ್ತು ಒಳ್ಳೇದಿರುತ್ತೆ ಅಂತ ಅವರಿಗೆ ಫಿಕ್ಸ್ ಆದಾಗ ಅವ್ನು ಎಷ್ಟೇ ಕಡಿಮೆ ಬೆಲೆ ಕೊಟ್ಟರು ಬೇರೆ ಅಂಗಡಿಯಲ್ಲಿ ತಗೊಳ್ಳಲ್ಲ. ಕೆಲವರು ನಮ್ಗೆ ಅಂತ ಫಿಕ್ಸ್ ಆಗಿರ್ತಕ್ಕಂಥ ರೈತರು ಇಲ್ಲ ಅಲ್ಲೇ ತಗೊಂಡ್ರೆ ಪರವಾಗಿಲ್ಲಪ್ಪ, ಅವ್ರು ಹೇಳ್ತಾರೆ ಮಾಹಿತಿ ಹೇಳಿ ಕಳಿಸ್ತಾರೆ. ಸುಮ್ಮನೆ ಒಂದು ಮಿಷಿನ್ ಕೊಟ್ಟು ಕಳ್ಸೋದು ದೊಡ್ಡದಲ್ಲ, ಅವ್ರಿಗೆ ನಿಜವಾಗಿ ಏನೇನು ನಡಿಬೇಕಿದ್ದು, ಎಷ್ಟು ವರ್ಷ ಬಾಳಕೆ ಬರುತ್ತೆ, ಅದು ಬಾಳಕೆ ಬರೋಕೆ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ನಾವು ಹೇಳಿ ಕಳಿಸ್ತೀವಿ. ಇದನ್ನಂತೂ 100% ಮಾಡ್ತೀವಿ, ಅವ್ರು ತಗೊಳ್ಳಿ ತಗೊಂಡ ಇರಲಿ ಈ ಒಂದು ಮಾಹಿತಿ ಅಂತೂ ಹೇಳಿ ಕಳಿಸ್ತೀನಿ. ಇದು ನನ್ನ ಕೆಲಸ. ಪ್ರತಿಯೊಂದು ಯಾವಾಗಲೂ ಯಾರೇ ರೈತರು ಬಂದ್ರು ಅವ್ರು ತಗೊಂಡಿಲ್ಲ ಅಂದ್ರೆ ಅವ್ರು ನಂಗೆ ನೆಗ್ಲೆಕ್ಟ್ ಮಾಡಿ ಕಳಿಸಿಲ್ಲ. ಆತರ ಮಾಡಿದ್ವಿ. ಅದ್ರ ಜೊತೆ ಸರ್ವಿಸ್ ಕೊಡ್ತೀರಾ ನೀವು? ಏನಾದರೂ ಪ್ರಾಬ್ಲಮ್ ನಾವು 6 months ಫ್ರೀ ಸರ್ವಿಸ್ ಇರುತ್ತೆ. ಯಾವುದೇ ಮಿಷಿನ್ ತಗೊಂಡ್ರು ಒಂದು 6 ತಿಂಗಳು ಅಥವಾ 3 ತಿಂಗಳು ಅದು ಆ ಮಿಷಿನ್ಗೆ ಅನುಗುಣವಾಗಿ ಒಂದೊಂದು ಸರ್ವಿಸ್ ಕೊಟ್ಟಿರ್ತೀವಿ. ಅದು ಫ್ರೀ ಆಗಿ ಸರ್ವಿಸ್. ತೀರ ಸಣ್ಣ ಪುಟ್ಟ ಎಲ್ಲ ಒಂದು ಬೋಲ್ಟ್ ನಟ್ಟು ಹಾಕಿದ್ವಲ್ಲ ಅಂತ ದುಡ್ಡು ತಗೊಳ್ಳೋದಿಲ್ಲ. ಮೇಜರ್ ಆಗಿ ಏನೋ ಕೆಲಸ ಆಗಿದೆ ಅಂದ್ರೆ ಸರ್ವಿಸ್ ಚಾರ್ಜ್ ಮಾಡ್ತೀವಿ, ಅದ್ರ ಮೆಟೀರಿಯಲ್ ಚಾರ್ಜ್ ಮಾಡ್ತೀವಿ. ಇನ್ನು ಉಳಿದಿದ್ದು ಫ್ರೀ ಸರ್ವಿಸ್ ಅನ್ನು ಕೊಟ್ಟಿದೀವಿ. ಆತರ ಫ್ರೀ ಸರ್ವಿಸ್ ತಗೊಂಡ್ರೆ ರೈತರು ನಮ್ಮಲ್ಲಿದ್ದಾರೆ. ಮಾಡಿದ್ವಿ. ಯಾವ್ದೋ ಒಂದು ಯಂತ್ರಗಳು ತಗೊಂಡು ಸಡನ್ ಆಗಿ ಒಂದೇ ವಾರದಲ್ಲಿ ಒಂದೇ ತಿಂಗಳಲ್ಲಿ ಏನಾದ್ರು ಆತರ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನೀವು ಅದು ಕಂಪ್ನಿಗೆ ರೀಪ್ಲೇಸ್ ಮಾಡೋದು ಇರ್ತಾವ ಸರ್? ಆತರದ್ದು ಕೆಲವು ಮೆಟೀರಿಯಲ್ಗಳು ಅಂತ ಇದಾವೆ. ಒಂದೊಂದು ವರ್ಷ ವಾರಂಟಿ ಕೂಡ ಅಂತ ಇದಾವೆ, ಬರೀ 3 ತಿಂಗಳು ಕೂಡ ಅಂತ ಇದಾವೆ. ಇಲ್ಲ ಯಾಕೆ 3 ತಿಂಗಳು 6 ತಿಂಗಳಾಗಿದೆ, ರೈತರು ಬಹಳ ಪ್ರಾಬ್ಲಮ್ ಆಗಿದೆ, ಅವ್ರ ರೈತ ಬಂದು ನಮ್ಮ ಹತ್ರ ಹೇಳೋದ್ರಲ್ಲೇ ಗೊತ್ತಾಗುತ್ತೆ ಈಗ ಅವ್ರ ಕಡೆಯಿಂದ ಆಗಿಲ್ಲ ಬೇರೆ ಕಡೆಯಿಂದ ಆಗಿದೆಯೋ ಅಂತ ಇಲ್ಲಿ ಗೊತ್ತಾಗಿ ನಾವು ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡಿದ್ವಿ. ತೀರ ಯಾವ ರೈತರು ಹಂಗೇನೆ ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಹೋಗಯ ಅಂತ ಹೇಳಿ ಕಳಿಸಿರೋ ಉದಾಹರಣೆಗಳು ಇಲ್ಲ, ಮಾಡಿದೀವಿ. ಯಾವ ಕಡೆಯಿಂದ ಎಲ್ಲ ರೈತರು ಬರ್ತಾರೆ ನಿಮಗೆ ಸರ್? ಆಲ್ಮೋಸ್ಟ್ ನಮಗೆ ಈಗ ಚಳ್ಳಕೆರೆ ತಾಲೂಕಿನ ಎಲ್ಲ ರೈತರು ಹತ್ತಿರ ನಮಗೆ ರೀಚ್ ಆಗಿದ್ದಾರೆ. ಚಿತ್ರದುರ್ಗ ಕಡೆಯಿಂದಲೂ ಬರ್ತಾರೆ, ಜಗಳೂರು ತಾಲೂಕಿಂದ ಬರ್ತಾರೆ, ಮೊಳಕಾಮೂರು ತಾಲೂಕಿನವರು, ಪಾಗೋಡ ತಾಲೂಕು, ಈ ಕಡೆ ಹಿರಿಯೂರು ತಾಲೂಕಿಂದ ರೈತರು. ನಮಗೆ ಸುಮಾರು ಒಂದು 5-6 ತಾಲೂಕಿನ ಕಡೆಯಿಂದ ನಮ್ಮ ಅಂಗಡಿಗೆ ರೀಚ್ ಆಗುವಂತ ಜನಗಳು ನಾನು ನೋಡಿದೀನಿ, ಬಂದಿದ್ದಾರೆ ಬಹಳಷ್ಟು ಜನ. ಈಗ ದೂರದಿಂದ ಬರುವಂತ ರೈತರು ಅಕಸ್ಮಾತ್ ಅಂಗಡಿಗೆ ಬಂದು ತಗೊಂಡು ಹೋಗ್ಬೇಕಾ, ನಿಮ್ಮ ನಂಬಿಕೆ ಇದ್ರೆ ನೀವು ಬೇರೆ ಯಂತ್ರಗಳು ಕಳಿಸ್ಕೊಡೋ ಒಂದು ಇದನ್ನ? ಆ ತರದ ಏನಾದ್ರು ನಾವು ಬರಕ್ಕಾಗಲ್ಲ, ಸಣ್ಣ ಪುಟ್ಟ ಮೆಷಿನ್ ಬೇಕು ಅಂದ್ರೆ, ಯಾಕಂದ್ರೆ ಆದಷ್ಟು ರೈತರು ಅಂಗಡಿಗೆ ಬಂದು ತಗೊಳ್ಳೋದು ಸೂಕ್ತ. ಯಾಕಂದ್ರೆ ನಾವು ಕೊಟ್ಟಿದ್ ಮಿಷನ್ ಅಲ್ಲಿಗೆ ಅವ್ರಿಗೆ ಕೆಲಸ ಮಾಡಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಇಲ್ಲಿ ಬಂದ್ರೆ ನೇರವಾಗಿ ಮಾಹಿತಿ ತಗೊಂಡು ಅದನ್ನ ಬಳಕೆ ರೀತಿ ಎಲ್ಲ ಟೆಸ್ಟ್ ಮಾಡಿ ಇಲ್ಲೇ ನಾವು ರೆಡಿ ಮಾಡಿಕೊಟ್ಟೆ ಕಳಿಸ್ತೀವಿ. ಹಿಂಗೆ ಹೊಡಿಬೇಕಂತ ಹೇಳಿರ್ತೀವಿ. ಸ್ಪ್ರೇ ಮಾಡೋದೊಂದು ಪೆಟ್ರೋಲ್ ಪಂಪ್ ಇರುತ್ತೆ, ಆ ಪೆಟ್ರೋಲ್ ಪಂಪ್ಗೆ ಆಯಿಲ್ ಎಷ್ಟು ಹಾಕ್ಬೇಕು, ಪೆಟ್ರೋಲ್ ಎಷ್ಟು ಹಾಕ್ಬೇಕು, ಅದನ್ನ ಹೆಂಗ್ ಬಳಕೆ ಮಾಡಬೇಕು, ಬಳಕೆ ಮಾಡಿದ್ದಾದ್ಮೇಲೆ ಮನೆಗೆ ಹೆಂಗಿಡ್ಬೇಕು ಎಲ್ಲವನ್ನು ಹೇಳಿ ಕಳಿಸಿರ್ತೀವಿ. ಅವಾಗ ಇಲ್ಲಿಗೆ ಬಂದಾಗ ಅವ್ರಿಗೆ ಮೇಜರ್ ಆಗಿ ಎಲ್ಲ ಮೈಂಡ್ಗೆ ತಲೆಗೆ ಹೋಗುತ್ತೆ. ನೀವು ಆಮೇಲೆ ಸುಮ್ಮನೆ ಬಸ್ಸಿಗೆ ಕಳಿಸಿದೀವಿ, ಅವರೆಲ್ಲ ಓಪನ್ ಮಾಡ್ಕೊಂಡು ಯಾರೋ ಹೊಡೆದ್ರು, ದುಡ್ಡು ಕೊಟ್ಟರೆ ಓನರ್ ಎಲ್ಲ ಇರ್ತಾರೆ, ಯಾರೋ ತಗೊಂಡು ಕೆಲಸ ಮಾಡಿರ್ತಾರೆ, ಅವಾಗ ತೊಂದರೆ ಆಗುತ್ತೆ. ಆದಷ್ಟು ಇಲ್ಲಿಗೆ ಬಂದು ತಗೊಂಡೋಗೋದು ಬೆಟರ್. ಯಾವ್ದೋ ಸ್ಪೇರ್ ಪಾರ್ಟ್ಸ್ ಬಸ್ಗೆ ಇಟ್ಟು ಕಳಿಸ್ತೀವಿ, ಹತ್ತಿರ ಯಾರೋ ರೈತರು ಅನಿವಾರ್ಯ ಬರಲಿಲ್ಲ ಅಂದ್ರೆ ಈ ತರದ್ದೆಲ್ಲ ಮಾಡಿದೀವಿ. ಮಾಡಿದ್ರೆ ಈಗ ಒಂದು ರೈತರ ಅಭಿಪ್ರಾಯ ಯಾವ ರೀತಿ ಇದೆ ನಿಮ್ಮ ಹತ್ರ? ಈಗ ತಗೊಂಡೋದ್ಮೇಲೆ ಮತ್ತೆ ರೈತರು ಬರ್ಬೇಕಂದಾಗ ನೀವು ಒಳ್ಳೆ ಗುಣಮಟ್ಟದ ಯಂತ್ರಗಳೆಲ್ಲ ಕೊಟ್ಟಿರ್ತಾರೆ, ಒಂದು ಅಭಿಮಾನ ಇರಬೇಕು. ನಾನು ಒಬ್ಬ ಚೆನ್ನಾಗಿ ಒಳ್ಳೆ ಯಂತ್ರ ನನಗೆ ಕೊಟ್ಟೆ ಅಂದ್ರೆ ನನ್ನ ಜೊತೆ 4 ಜನ ಕರ್ಕೊಂಡ್ ಬರ್ತಾರೆ ರೈತರು. ಆತರ ಎಲ್ಲ ಒಂದು ಕಮ್ಯುನಿಕೇಶನ್ ಯಾವ ರೀತಿ? ಖಂಡಿತ ಅದಂತೂ ಖುಷಿ ಇದೆ ನಮಗೆ. ಪ್ರತಿಯೊಬ್ಬ ರೈತ, ನಾವು ಒಬ್ಬ ರೈತ ಅವರೇ ಅದೇ ರೈತನೇ ಕಂಟಿನ್ಯೂ ಆಗಿಲ್ಲ, ಅವ್ರ ಜೊತೆಗೆ 4 ಜನ 10 ಜನ ಕರ್ಕೊಂಡು ಬಂದಿರೋ ಉದಾಹರಣೆಗಳು ಬಹಳಷ್ಟು ಇದಾವೆ. ನಾವು ಮಾತಾಡೋ ರೀತಿ, ನಾವು ಹೇಳ್ಕೊಟ್ಟ ಮಾಹಿತಿ ರೀತಿಗೆ ಅವ್ರಿಗೆ ಖುಷಿ ಕೊಟ್ಟಿದ್ರಿಂದಲೇ ನಮ್ಮ ಹತ್ರ ಬರ್ತಾರೆ ಅಂತ ನಮಗಂತೂ ನಂಬಿಕೆ. ಆಮೇಲೆ ಆ ಥರ ನಡ್ಕೊಂಡಿದ್ದೀವಿ ನಾವು. ತೀರಾ ಯಾರ ರೈತರೂ ಅಲ್ಲಿಗೆ ಬಿಟ್ಟಿಲ್ಲ. ಒಬ್ಬ ರೈತ ನಮಗೆ ನಮ್ಮ ಅಂಗಡಿಗೆ ಬಂದಿದ್ದಾನಂದ್ರೆ ಅವ್ರು ನಮ್ಮ ಸಂಬಂಧಿಕರಾಗೋಗ್ಬಿಟ್ರು. ಒಂದ್ಸರಿ ನಮ್ಮ ಹತ್ರ ರೈತ ಬಂದಿದ್ದಾರಂದ್ರೆ ಅವರು ವ್ಯವಸಾಯ ಮಾಡೋವರೆಗೂ ಆ ಮಿಷಿನ್ ಜವಾಬ್ದಾರಿ ಆ ರೈತರು ಬಂದು ಕೇಳ್ದಂಗೆಲ್ಲ ನಾವು ಅವ್ರಿಗೆ ಮಾಹಿತಿ ಕೊಡಬೇಕು. ಹಂಗಾಗಿ ಆ ರೈತರೆಲ್ಲ ನಮ್ಮನ್ನು ನಂಬಿ ಬಂದಿದ್ದಾರೆ. ಆ ನಂಬಿಕೆಗೆ ನಾವು ಉಳಿಸ್ಕೊಂಡಿದ್ದೀವಿ. ಬರೀ ಯಂತ್ರಗಳು ತೋಟಗಾರಿಕೆ ಬೆಳೆಗಳಿಗೆ ಮಾತ್ರ ಸಂಬಂಧಪಟ್ಟಿರ್ತಾವ, ಅಲ್ಪಾವಧಿ ಬೆಳೆಗಳಿಗೆ ಎಲ್ಲದಕ್ಕೂ ಎಲ್ಲಾ ತರದ ಕೃಷಿ ಮಾಡ್ತಾ ಇದಾರಂದ್ರೆ ಆ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲಾ ತರದ ಸಲಕರಣೆಗಳು ನಮ್ಮ ಶಾಪಲ್ಲಿದಾವ ಸರ್. ಅವ್ರಿಗೆ ಯಾವ ತರದ ಕೇಳಿದ್ರು ಕೊಡ್ತೀವಿ. ಪ್ರತಿಯೊಂದು ಈಗ ನಾವು ಅಲ್ಪಾವಧಿ ಬೆಳೆಗಳಿಗೂ ಸ್ಪ್ರೇ ಬೇಕಾಗಿರುತ್ತೆ. ಕೆಲವರು ಸಣ್ಣ ಸಣ್ಣ ರೈತರುಗಳಿಗೆ ಬ್ಯಾಟರಿ ಸ್ಪ್ರೇಯರ್ ಅಷ್ಟೇ ಬೇಕಾಗಿರುತ್ತೆ. ಇನ್ನೊಬ್ಬರಿಗೆ ಟೊಮೆಟೊ ಬೆಳೆಗಾರರಿಗೆ ಪೆಟ್ರೋಲ್ ಚಾಲಿತ ಸ್ಪ್ರೇಯರ್ಗಳು ಬೇಕಾಗಿರುತ್ತೆ. ಇನ್ನು ಯಾರೋ ದಾಳಿಂಬೆ ಹಾಕಿರ್ತಾರೆ, ಆಮೇಲೆ ನಿಂಬೆ ಹಾಕಿರ್ತಾರೆ, ಇನ್ನು ಪಪ್ಪಾಯ, ಅವ್ರಿಗೆಲ್ಲ HDP ಸ್ಪ್ರೇಯರ್ಸ್, ದೊಡ್ಡ ದೊಡ್ಡ ಮಟ್ಟದ ಸ್ಪ್ರೇಯರ್ಗಳು ಬೇಕಾಗಿರುತ್ತೆ. ಇನ್ನು ಅದನ್ನು ಮೀರಿ ಜಾಸ್ತಿ 15-20 ಎಕರೆ ದಾಳಿಂಬೆ ಇರೋಂಥವ್ರಿಗೆ ಬೂಮರ್ ಸ್ಪ್ರೇಯರ್ ಅಂತ ಬಂದಿದೆ. ಅದೇ ಮ್ಯಾನ್ಯುವಲ್ ಇಲ್ದಂಗೆ ಟ್ರ್ಯಾಕ್ಟ್ರಿಗೆ ಚಾಲು ಮಾಡ್ಕೊಂಡು ಹೋಗೋಂಥ ಬೂಮರ್ ಸ್ಪ್ರೇಯರ್ಗಳಿದಾವೆ. ಆ ಥರದ್ದೆಲ್ಲ ಸಿಗುತ್ತೆ ನಮ್ಗೆ. ಅಂದ್ರೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ಜಮೀನಿನ ಒಳಗಡೆ ಉಪಯೋಗಿಸ ಯಂತ್ರಗಳು ಮಾತ್ರ ಅಥವಾ ಈ ಟ್ರಾಕ್ಟರ್ ಸಂಬಂಧಪಟ್ಟ ಟಿಲ್ಲರು, ಎರಡು ಬಾಳೆ ಮಡಿಕೆ ಈ ತರದ ಯಂತ್ರಗಳನ್ನು ಮಾರಾಟ ಮಾಡ್ತೀವಿ? ಇಲ್ಲ ಸರ್, ಅದೊಂದಿಲ್ಲ ನಮ್ದು. ಏನಂದ್ರೆ ಈಗ ಟ್ರಾಕ್ಟರ್ ಇಂಪ್ಲಿಮೆಂಟ್ಸ್ ಮಾತ್ರ, ಯಾಕಂದ್ರೆ ನಾವು ಶಾಪಲ್ಲಿ ಮಾರಲಿಕ್ಕೆ ಆಗಲ್ಲ ಅವನ್ನ. ಅವರು ಕೃಷಿ ಇಲಾಖೆಯಿಂದಲೇ ಸಬ್ಸಿಡಿ ಸಿಗೋದ್ರಿಂದ ಎಲ್ಲಾ ರೈತರು ಕೃಷಿ ಇಲಾಖೆಯಲ್ಲೇ ತಗೊಂತಾರೆ. ಹೆಂಗಂದ್ರೆ ಈ ದೊಡ್ಡ ದೊಡ್ಡ ಮೆಟೀರಿಯಲ್ಗಳಿಗೆಲ್ಲ ಕಾಸ್ಟ್ಲಿ ಅಮೌಂಟ್ ಆಗುತ್ತೆ, ಅದಕ್ಕೆಲ್ಲ ನಾವು ಅವನಂಗೆ ಓಪನ್ ಮಾರ್ಕೆಟ್ ಅಲ್ಲಿ ಮಾರಕ್ಕಾಗಲ್ಲ. ಮಾರಿದ್ರು ಯಾರೋ ಅಲ್ಲೊಬ್ರು ಇಲ್ಲೊಬ್ರು ರೈತರು ತಗೋಬಹುದು. ಅದು ಕೃಷಿ ಇಲಾಖೆಯಲ್ಲಿ ಇಷ್ಟ ಅಂತ ಸಬ್ಸಿಡಿ ಇರೋದ್ರಿಂದ ಟ್ರಾಕ್ಟರ್ ಇಂಪ್ಲಿಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಂತಾರೆ ಸರ್. ಈಗ ಈ ತರ ಯಂತ್ರಗಳಿಗೂ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಇರೋದ್ರಿಂದ ದರದಲ್ಲಿ ಅಕಸ್ಮಾತ್ ಈ ಕೃಷಿ ಇಲಾಖೆಯಿಂದ ತಾಣದೇ ಅನುಕೂಲ ಅಂತ ರೈತರಿಗೆ ನಿಮ್ಮ ಹತ್ರ ಬಂತ ಅನುಕೂಲ ಇಲ್ಲ? ಖಂಡಿತ ಕೆಲವು ಮಿಷನರಿಗಳನ್ನ ಕೃಷಿ ಇಲಾಖೆಯಲ್ಲಿ ತಗೊಳ್ಳೋದು ಅನುಕೂಲ. ನಮ್ಮ ಹತ್ರ ಕೆಲವು ತಗೊಂಡ್ರೆ ಅನುಕೂಲ ಅಂದ್ರೆ ಕೆಲವು ಕೆಟಗರಿ ಇರ್ತಾವ ಮಿಷನ್ಗಳಿಗೆ. ಒಂದು ಸಣ್ಣ ಮೆಟೀರಿಯಲ್ ಗಳಿಗೆ ಕೃಷಿ ಇಲಾಖೆಯಲ್ಲಿ ತಗೊಳ್ಳೋದಕ್ಕೂ ನಮ್ಗೆ ಸ್ವಲ್ಪ ಆಜು ಬಾಜು ಇದ್ದಾಗ ರೈತರು ಬಿಡಪ್ಪ ಅಲ್ಲಿ ಏನ್ ಹೋಗೋದು ಅಲ್ಲಿ ಕಾಯದಿನ ಯಾಕೆ ಅಂತ ಹೇಳಿ ತಗೊಂತಾರೆ. ಕೆಲವು ಟೈಮಲ್ಲಿ ಅಲ್ಲಿ ಅನುದಾನ ಇಲ್ದಿದ್ದಾಗ ನಮ್ಮ ಹತ್ರ ತಗೊಳ್ಳೇಬೇಕಾಗುತ್ತೆ. ಅಂದ್ರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಕೃಷಿ ಇಲಾಖೆಯಲ್ಲಿ ತಗೊಳ್ಳೋದು ಕೆಲವು ಅನುಕೂಲಗಳು ಇದಾವೆ. ಮೇಲಾಗಿ ಕೃಷಿ ಇಲಾಖೆಯಲ್ಲಿ ಎ ಟು ಜೆಡ್ ಪ್ರತಿಯೊಂದನು ಸಿಗೋದಿಲ್ಲ ರಿಯಾಯಿತಿ ದರದಲ್ಲಿ. ಈ ಸೀಮಿತವಾದ ಒಂದು ಯಂತ್ರಗಳು ಕೆಲವು ಕೆಲವು ಮಾತ್ರ. ಈಗ ಟ್ರಾಕ್ಟರ್ ಇಂಪ್ಲಿಮೆಂಟ್ಸ್ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಇನ್ನು ನಮ್ಮ ಸ್ಪ್ರೇರಿಗೆ ಸಂಬಂಧಪಟ್ಟು ಕೆಲವು ಒಂದಿಷ್ಟು ಸಿಗ್ತವೆ, ಕೆಲವೊಂದಿಷ್ಟು ಸಿಗಲ್ಲ. ಆದ್ರೂ ಎಲ್ಲವನು ಇದಾವೆ. ಒಂದೊಂದ್ಸರಿ ಅನುದಾನ ಇಲ್ದಾಗ ರೈತರು ನಮ್ಮ ಹತ್ರ ಬರ್ಲೇಬೇಕಾಗುತ್ತೆ, ಬರ್ತಾರೆ ಅವಾಗ ತಗಂತಾರೆ, ಇಲ್ಲ ಅಲ್ಲೇವರೆಗೂ ಕಾಯ್ತಾರ. ಅಲ್ಲಿ ಎಲ್ಲೇ ತಗೊಂಡಿದ್ರು ಅದು ಎಲ್ಲದಕ್ಕೂ ಸರ್ವಿಸ್ ಕೊಡಕ್ ನಾವಂತೂ ಇರ್ತೀವಿ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಆಧುನಿಕ ಯುಗದಲ್ಲಿ ನಾವು ಯಂತ್ರೋಪಕರಣ ಹೆಚ್ಚು ಹೆಚ್ಚು ಬಳಕೆ ಮಾಡ್ಕೊಂಡಷ್ಟು ಈ ಕೃಷಿಯಲ್ಲಿ ಒಂದು ಹೆಚ್ಚು ಇಳುವರಿ ಪಡ್ಕೋಬಹುದು, ಪ್ರಗತಿ ಕಾಣಬಹುದು ಅಂತ. ಖಂಡಿತ ಸರ್. ಯಾಕಂದ್ರೆ ಇವಾಗ ವೈಜ್ಞಾನಿಕ ಯಂತ್ರಗಳು ಇಲ್ಲ ಅಂದ್ರೆ ನಾವು ಮಾಡಕ್ ಆಗ್ತಿಲ್ಲ. ಯಾರು ಇವತ್ತು ನಾವು ನೀವು ಎಲ್ಲರೂ ಹೊಲ್ದಲ್ಲಿ ಹೋಗಿ ಬಗ್ಗೆ ಕೆಲಸ ಮಾಡಕ್ ಆಗ್ತಿಲ್ಲ. ಇವತ್ತು ಎಲ್ಲಕ್ಕೂ ಮಿಷಿನರಿ ಅಗತ್ಯ ಬೇಕೇ. ಮಿಷಿನರಿ ಇಲ್ಲ ಅಂದ್ರೆ ನಾವು ಕೃಷಿ ಮಾಡಕ್ ಆಗಲ್ಲ. ಹೆಂಗಾಗುತ್ತೆ ಅಂದ್ರೆ ಇವತ್ತು ಒಂದ್ ಸಣ್ಣ ಪುಡು ಒಂದ್ 10 ಹಸುಗಳಿದಾವ ಅಂದ್ರೂ ಹಾಲು ಕರೆಯೋದಕ್ಕೂ ಒಂದ್ ಮಿಷಿನ್ ಬೇಕು. ಇವತ್ತು ಕೈಯಲ್ಲಿ ಕರೆಯೋರು ಇಲ್ಲ. ಇವತ್ತು ಕರೆಯೋದಕ್ಕೂ ಹಾಲು ಕರೆಯೋದಕ್ಕೂ ಮಿಷಿನ್ ಬೇಕು. ಹಾಲು ಕರೆಯ ಮಿಷಿನ್ಗಳು ನಾವು ಕೊಡ್ತಿದೀವಿ. ಒಟ್ಟಾರೆಯಾಗಿ ಯಂತ್ರೋಪಕರಣ ಅಂಗಡಿ ಮತ್ತೆ ಕೃಷಿ ಬದುಕು ನಿಮ್ಗೆ ಒಂದು ಸಂತೋಷ? ಖಂಡಿತ ಖುಷಿ ಸಂತೋಷ ಎಲ್ಲಾನು ಈ ಬದುಕಲ್ಲಿ ಕಂಡಿದೀನಿ ನಾನು. ಯಾಕಂದ್ರೆ ಇವತ್ತು ನೆಮ್ಮದಿ ಇದೆ. ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ನೂರಾರು ರೈತರ ಕಡೆ ಒಡನಾಟ ಇರುತ್ತೆ. ಆ ಸಂತೋಷ ಅಲ್ಲೇ ಕಳೆದ್ ಹೋಗ್ತೀವಿ, ಏನ್ ಸಮಸ್ಯೆ ಇಲ್ಲ ನಮ್ಗೆ. ಆ ಕೃಷಿ ಹೊಲ್ದಾಗ ಹೋಗಿ ಪ್ರತಿ ವಾರ ಏನೋ ಒಂದು ಭಾನುವಾರ ರಜಾ ಮಾಡಿದ್ವಿ, ಆ ರಜದಲ್ಲಿ ಹೊಲ್ದಾಗಿದ್ದಾಗೂ ಖುಷಿ ಇರುತ್ತೆ. ಅಲ್ಲಿ ನೋಡ್ಕೊಂಡು ಇರೋದಕ್ಕೂ ಖುಷಿ. ಇಲ್ಲಿನೂ ನಾವು ರೈತರ ಜೊತೆ ಬೇರೆ ವ್ಯವಹಾರ ಅಲ್ಲ ಇದು, ನಮ್ಮ ರೈತರ ಜೊತೆ ಇರೋ ವ್ಯವಹಾರ. ಇದರಿಂದ ಒಬ್ಬೊಬ್ಬರು ರೈತರು ಒಂದೊಂದ್ ತರದ್ದು ವಿಷಯ ತಂದಿರ್ತಾರೆ, ಕೇಳೋದಕ್ಕೂ ಒಂದು ಖುಷಿ ಇರುತ್ತೆ. ಎಲ್ಲ ಈಗ ಎಲ್ಲ ರೈತರು ಒಂದೇ ತರ ಇರೋದಿಲ್ಲ. ಬಂದಾಗ ತುಂಬಾ ಬಾರ್ಗೇನ್ ಮಾಡ್ತಿರ್ತಾರೆ, ಇಷ್ಟಲ್ಲ ಅಷ್ಟೆಲ್ಲ ಕೊಡಕ್ ಆಗೋದಿಲ್ಲ ಸರ್, ಇಷ್ಟಕ್ಕೆ ಬರುತ್ತೆ. ಹಾಗೆ ಈಗ ಅಂತ ಸಂದರ್ಭದಲ್ಲಿ ತುಂಬಾ ತಾಳ್ಮೆಗೆ ನಗುಮುಖದಿಂದ ನೀವೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ? ಮಾಡ್ತೀವಿ. ಅವನ್ನೆಲ್ಲ ಏನ್ ಮಾಡಕ್ಕಾಗಲ್ಲ. ಈಗ ನಾವು 500,000 ರೂಪಾಯಿನ ಏನ್ ಮಾಡಕ್ಕಾಗಲ್ಲ. ಬಾರ್ಗೇನ್ ಮಾಡಂತವ್ರು ಬಂದಾಗ ಅವ್ರಿಗೆ ಸಮಾಧಾನ ಮಾಡಿ ಇಲ್ಲ ಅದು ಬರಲ್ಲ, ಅಷ್ಟಕ್ಕೆ ಬರಲ್ಲ, ಇಷ್ಟಕ್ಕೆ ಬರಲ್ಲ ಅಂತ ಹೇಳಿ ಕೊಡ್ಲೇಬೇಕು. ಸಮಾಧಾನ ಮಾಡಿಲ್ಲ ಅಂದ್ರೆ ರೈತ ನಮ್ಮ ಹತ್ರ ಬರೋದಿಲ್ಲ. ಇವನು ಯಾರು ಸಿಟ್ ಹಾಕ್ತಾರೆ ಅಂತ ಅದೇ ಹೋಗ್ತಾರೆ ವಾಪಸ್. ನಾವು ಸಮಾಧಾನ ಮಾಡಿ ಕೊಡ್ಬೇಕು, ಒಂದ್ 50 ರೂಪಾಯಿ ಕಡಿಮೆ ಬರ್ಬೋದು, 100 ರೂಪಾಯಿ ಕಡಿಮೆ ಬರ್ಬೋದು, ಏನ್ ಮಾಡಕ್ಕೆ? ಸ್ವಲ್ಪ ಲಾಭ ಕಡಿಮೆ ಬಂದ್ರು ಬರ್ಬೇಕು ನಮ್ಮ ಅಂಗಡಿಗೆ. ನಾವು ಸೋತ್ ಕೊಟ್ಟಾಗ ಅವ್ನ ರೈತ ಬಾರಪ್ಪ ಅಂತ ಸೋಲ್ತಾನ, ಅವನು ಹೋಗನ್ ಬರೀ ಅಂತ ಅಲ್ಲಿಗೆ ಬಾ ಅಂತ ಜನ ಜಾಸ್ತಿ ಇರ್ತಾರೆ. ಲೋಕೇಶ್ ಅವರು, ಈ ಕೃಷಿ ಬದುಕು ಈ ಯಂತ್ರೋಪಕರಣ ಅಂಗಡಿ ಇದ್ರ ಮಧ್ಯೆ ನಿಮ್ಗೆ ಬಿಡು ಸಿಕ್ಕ ಬೇರೆ ಏನಾದ್ರೂ ಹವ್ಯಾಸಗಳು ಅಳವಡಿಸ್ಕೊಂಡಿದೀರಾ? ಹವ್ಯಾಸಗಳು ಅಂತ ಇದಾವೆ ಸರ್ ಒಂದಿಷ್ಟು. ನಾವು ಆಕಾಶವಾಣಿ ಕೇಳೋದಂತೂ ಯಾವಾಗಲೂ ನಾನು ಇದ್ದ ಕೇಳ್ತೇವೆ. ಮೊದಲೆಲ್ಲ ನಾವು ಆಕಾಶವಾಣಿ ಬಹಳ ಪ್ರಿಯರು, ಸುಮಾರು ವರ್ಷಗಳ ಹಿಂಚೆ. ಇತ್ತೀಚೆಗೆ ಬಿಸ್ನೆಸ್ ಬಂದು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಅದ್ರ ಜೊತೆಗೆ ನಾನು ಒಂದಿಷ್ಟು ನಾಟಕಗಳು ಬರೀತೀನಿ, ಕವನ ಕವಿತೆಗಳು ಬರೀ ಅಂತ ಒಂದು ಹವ್ಯಾಸ ಮೊದಲಿಂದಲೂ ರೂಢಿಸ್ಕೊಂಡೆ. ನಾನು ಕಾಲೇಜ್ ಮುಗಿಸಿದಾಗಳಿಂದ ಇದೊಂದು ಹವ್ಯಾಸ ನನಗೆ ಇದ್ದೇ ಇದೆ. ರೇಡಿಯೋ ಕಾರ್ಯಕ್ರಮಗಳು ಬಹಳ ವರ್ಷಗಳಿಂದ ಕೇಳ್ತೀವಿ ಅಂತಂದ್ರೆ ಯಾವ ಕಾರ್ಯಕ್ರಮಗಳು ತುಂಬಾ ಇಷ್ಟ? ಹಳೆ ಕಾರ್ಯಕ್ರಮಗಳು, ಅಕ್ಷರ ಇಂಚಾರ ಅಂತ ಒಂದು, ಪದಮಂಜರಿ ಅಂತ, ಹಲೋ ಗೆಳೆಯ ಅಂತ ಸುಮಾರು ಕಾರ್ಯಕ್ರಮಗಳು ಬರ್ತಿದ್ವು. ನಮಗೆ ತುಂಬಾ ಇಷ್ಟ ಕಾರ್ಯಕ್ರಮ. ನಾವು ಅದ್ರದ್ದು ಅಂಟಿಗೆ ಬಿಟ್ಟಿದ್ವಿ ರೇಡಿಯೋ ಒಂದು ಕಾಲದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅವಾಗ ಅವಾಗ ಕೇಳ್ತಾ ಇರ್ತೀವಿ. ಅವಾಗಂತೂ ಪ್ರತಿಯೊಂದು ಇದೇನು ಈ ಜನರಂಜನ ಇವೆಲ್ಲ ಮೊದಲು ಬರ್ತಿತ್ತು. ಸೂಪರ್ ಆಗಿರೋ ಕಾರ್ಯಕ್ರಮಗಳು. ಪದಮಂಜರಿ ಅಂತ ಪತ್ರಾಧಾರಿತ, ಮೊದಲನೇ ಪತ್ರ ನಮ್ಮವಿರ್ತಿದ್ವು ಅವಾಗ. ಅಷ್ಟು ಚೆನ್ನಾಗಿರ್ತಿತ್ತು ರೇಡಿಯೋ ಅಂದ್ರೆ ತುಂಬಾ ಇಷ್ಟ ಆಯ್ತು ಬಿಡು. ಈಗ ಈಗಲೂ ಕೇಳ್ತೀವಿ, ಬಟ್ ಸ್ವಲ್ಪ ನಮ್ಮ ಒತ್ತಡಗಳು, ಬಿಸ್ನೆಸ್ ಗಳು, ವ್ಯವಹಾರದ ಒತ್ತಡದಲ್ಲಿ ಸ್ವಲ್ಪ ಕಡಿಮೆ ಇದೆ. ಆದಷ್ಟು ಆಗ್ಲೂ ಕೇಳ್ತಾ ಇರ್ತೀವಿ. ಇದ್ರ ಜೊತೆಗೆ ನಾಟಕ, ಕವನ, ಕತೆ ಇಂತವೆಲ್ಲ ಬರೀತಿರ್ತೀವಿ ಅಂತಂದ್ರೆ ನಮ್ಮ ರೈತ ಬಂದವರು ಯಾವ್ದಾದ್ರು ಕವನ ಹೇಳಲಿಕ್ಕೆ ಆಗುತ್ತಾ? ಖಂಡಿತ. ರೈತಕ್ಕೆ ಸಂಬಂಧಪಟ್ಟಿದ್ದೇ ಒಂದು ಕವಿತೆ ಇದೆ, ನೀವು ಅವಕಾಶ ಕೊಟ್ರೆ ಹೇಳಿ ಹೇಳಿ. ಸರ್, ಒಂದು ನೇಗಿಲ ದೊರೆ ಅಂತೇಳಿ ಇದು ಒಂದು ಶೀರ್ಷಿಕೆ. ಅದು ಒಬ್ಬ ಕವಿ ರೈತನಿಗೆ ಹೇಳ್ತಾನೆ, ನೀನ್ ಎಲ್ಲ ಕಾದಂಬರಿ ಕವಿತೆ ಬರೀತೀಯ, ನನ್ ಮೇಲೆ ಏನಾದ್ರು ಒಂದು ಬರೆಯಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಸಂಬಂಧಪಟ್ಟದೊಂದು, ಬಿಳಿಯ ಹಾಳೆಯ ಮೇಲೆ ಮಸಿಯ ಬಳಿದು ಸಂತಸದಿ ನಕ್ಕಂಗಲ್ಲವೋ ಕವಿರಾಯ, ಇಲ್ಲಿ ನೋಡು ಈ ನೆಲದ ಹಾಳೆಯಲ್ಲಿ ನೇಗಿಲೆಂಬ ಲೇಖನ ಹಿಡಿದು ಬರೆದಿರುವೆ ಬದುಕೆಂಬ ಕವನ, ಬೆವರ ಸುರಿಸಿರುವೆ ರಕ್ತ ಬಸಿದಿರುವೆ, ಬೊಬ್ಬೆ ಬಂದರು ಬಿಡದಂಗೆ ಒಲವ ಹುತ್ತಿರುವೆ ಬಿತ್ತಿರುವೆ, ಸೋತಿಹೆನು ಸೊರಗಿ ಕೂತಿಹೆನು, ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ದಿನ ದಿನವೂ ಸತ್ತಂತೆ ಬದುಕಿಹೆನು, ಬರೆಯುವುದಾದರೆ ಬರೆ ನನ್ನ ಒಂದೊಂದು ಬೆವರ ಹನಿಯ ಮಸಿಯ ಮಾಡಿ ತಿಳಿಸು ಉಸಿ ಮನಸ್ಸಿನ ಹಸಿ ಹೃದಯದ ಅದಮರಿಗೆ, ದೇಶದ ಬೆನ್ನೆಲುಬು ರೈತ ಎನ್ನುವರು ಆ ಎಲುಬ ಮುರಿದು ಮೆಟ್ಟಿಹರು ಕಾಲ ಕೆಳಗೆಮ್ಮನು, ಹುಡುಕು ಸುರಿವ ಕಣ್ಣಿನ ಹನಿಗಳ ವರೆಸು, ನಾಡಿನಲ್ಲಿ ನಾಲ್ಕು ದಿಕ್ಕಿನಲ್ಲಿ ರೈತನೋರ್ವನ ಕಥೆಯ ಕಾದಂಬರಿಯಾಗಿಸು, ಬರೆಯುವುದಾದರೆ ಬರೆ ರಕ್ತ ಬಸಿದು ಬೆವರ ಸುರಿಸಿ ಕಂಗೆಟ್ಟು ಕುಳಿತಿರುವ ಬದುಕು ರೂಪಿಸಲೊರಟ ಕೃಷಿಕನ ಬಹಳ ಮುನ್ನುಡಿಯ. ಸರ್ ಧನ್ಯವಾದ, ಬಹಳ ಚೆನ್ನಾಗಿ ಬರೆದಿದ್ರೆ ಸರ್, ಬಹಳ ಸಂತೋಷ ಆಗುತ್ತೆ ರೈತರ ಬಗ್ಗೆ. ನೀವು ಸ್ವತಃ ಬರೆದಿರೋದು? ಖಂಡಿತ, ನಾನು ಸ್ವತಃ ಸುಮಾರು ಒಂದು 106 ಕವನಗಳು ಬರೆದಿದ್ದೀನಿ. ಕೆಲವು ಕವನಗಳಿಗೆ ನನಗೆ ಪ್ರಶಸ್ತಿ ಸಿಕ್ಕಿದೆ, ಅದು ಬೇರೆ. ಅದೊಂದು ನಂದು, ನಾನು ಈ ಬಿಸ್ನೆಸ್ ಬರೋದಕ್ಕಿಂತ ಮುಂಚೆ ನನ್ನ ಬದುಕದು. ನಾನು ಈ ಚಿತ್ರದುರ್ಗ ತಾಲೂಕಿನ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದೆ ಒಂದ್ ಕಾಲದಲ್ಲಿ. ಅವತ್ತೆಲ್ಲ ಅವರ ಚುಟುಕು ಸಾಹಿತ್ಯಗಳನ್ನ ಜಾಸ್ತಿ ಬರೀತಿದ್ದೆ. ಇಂತ ದೊಡ್ಡ ದೊಡ್ಡ ಕವಿತೆಗಳನ್ನ ರೈತರ ಮೇಲೆ ಬಹಳಷ್ಟು ಕವಿತೆಗಳು ಬರೆದಿದ್ದೀನಿ. ಸಂದರ್ಭಕ್ಕೆ ಸಿಚುಯೇಷನ್ ತಕ್ಕಂತ ಒಂದು ಕವಿತೆಗಳನ್ನು ಬರೆದಿದ್ದೀನಿ. ಈಗೆಲ್ಲ ಬರೀಲಿಕ್ಕೆ ಸಮಯ ಸಿಗುತ್ತೆ? ಖಂಡಿತ, ಎಲ್ಲ ಹಿಂಗೆ ಅವಾಗವಾಗ ಕುತ್ಕೊಂಡಾಗ ಒಂದೊಂದಿಷ್ಟು ಬರೀದಿನಿ. ನಾನೊಂದು ಪ್ರೇಮ ಜಲಪಾತ ಅಂತ ಒಂದು ಸಾಮಾಜಿಕ ನಾಟಕ ಬರೆದಿದ್ದೀನಿ. ಸುಮಾರು ಒಂದು 300-400 ಪ್ರಯೋಗ ಕಂಡಿದೆ ಆ ನಾಟಕ. ವೆರಿ ಗುಡ್. ಈಗ ಮೊನ್ನೆ ರೀಸೆಂಟ್ ಆಗಿ ನಮ್ಮ ದೊಡ್ಡಬೀರನಹಳ್ಳಿಯಲ್ಲಿ ನಾಟಕ ಆಡಿದ್ರು. ಈಗಲೂ ಈ ಅಮರಾಪುರದ ಆಂಧ್ರ ಪ್ರದೇಶದಲ್ಲಿ ನನ್ನ ಕನ್ನಡ ನಾಟಕ ಆಡ್ತಿದ್ದಾರೆ, ನಮಗೆ ತುಂಬಾ ಖುಷಿಯಲ್ಲಿ ಖುಷಿ ಆಗುತ್ತೆ. ಬುದುಗೂರು ಅನ್ನೋ ಒಂದು ಊರಲ್ಲಿ ಆಡ್ತಿದ್ದಾರೆ ಈಗ 2nd ತಾರೀಕು. ಈ ತರ ಎಲ್ಲ ನನಗೆ ತುಂಬಾ ಆಸಕ್ತಿ, ಸಾಹಿತ್ಯ ಕವನ ನಾಟಕ ಅಂದ್ರೆ ತುಂಬಾ ಮೊದಲಿಂದಲೂ ಇದೆ ಸರ್. ಆ ತರದೊಂದು ಒಂದು ಸಣ್ಣದೊಂದು ಸಿನಿಮಾದಲ್ಲೂ ಪಾತ್ರ ಮಾಡಿದೀವಿ. ಯಾವ ಸಿನಿಮಾ? ಒಂದು ಮಾರಾಯ ಅಂತ ಒಂದು ಸಿನಿಮಾ, ನಮ್ಮ ಊರಿನವರೇ ನಿರ್ದೇಶಕರು. ಆ ಮಾರಾಯ ಅನ್ನೋ ಸಿನಿಮಾದಲ್ಲಿ ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ ನಾನು. ಅದೊಂದು ಸಣ್ಣ ಸಣ್ಣ ಒಂದು ಅನುಭವಗಳೆಲ್ಲ ಖುಷಿ ಕೊಡುತ್ತೆ ಬದುಕುಗಳು. ಬಹಳ ಸಂತೋಷ ಆಗುತ್ತೆ ಲೋಕೇಶ್ ಅವರೇ ನಿಮ್ ಮಾತುಗಳೆಲ್ಲ ಕೇಳ್ತಾ ಇದ್ರೆ. ಕೊನೆಯದಾಗಿ, ಇಷ್ಟೊಂದೆಲ್ಲ ತುಂಬಾ ಬ್ಯುಸಿ ಇರ್ತೀರ ನೀವು, ಯಾವಾಗ್ಲೂ ಈ ಜಮೀನ್ ಕಡೆ ನೋಡ್ಕೊಂತೀರ, ಅಂಗಡಿ ಕಡೆ ನೋಡ್ಕೊಂತೀರ, ಏಕವೀತಿ ಕವನಗಳೆಲ್ಲ ಬರೀತಾ ಇರ್ತೀರ. ಈಗ ನೋಡಿದ್ರು ಈ ಕೃಷಿನಂತ ಲಾಭದಾಯಕ ಅಲ್ಲಂತ ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟರಿ ಅಂತೆಲ್ಲ ಹೋಗ್ತಾ ಇರ್ತಾರೆ. ಅಂತ ಯುವಕರಿಗೆ ಏನ್ ಹೇಳಕ್ ಕಷ್ಟಪಡ್ತೀರ? ಇಲ್ಲ ಸರ್, ಈಗ ಯುವಕರು ಮಾಡಂತ ಕೆಲಸನೇ ಇದು. ಇವತ್ತು ವೈಜ್ಞಾನಿಕ ಯಂತ್ರಗಳನ್ನ ಉಪಯೋಗಿಸ್ಕೊಂಡು ಸ್ವಲ್ಪ ನೀರು ಚೆನ್ನಾಗಿತ್ತು ಅಂದ್ರೆ 100% ಯುವಕರು ಸಮೇತ, ಅಂದ್ರೆ ಬೇರೆ ಬೇರೆ ಚಟಗಳಿಗೆ ಅದಕ್ಕಿದಕ್ಕೆ ದಾಸರಾಗದಲ್ಲೇನೆ ನಾವು ಕೃಷಿ ಬದುಕಿಗೆ ಒಂದು ಸಂಪೂರ್ಣ ನಮ್ಮ ಮನಸ್ಸನ್ನ ಅಲ್ಲಿ ಬಿಟ್ಟು ಕೆಲಸ ಮಾಡಿದ್ರೆ ಇವತ್ತಿನ ಯುವಕರು ಏನ್ ಬೇಕಾದ್ರು ದೇಶನೇ ಕಟ್ಟಂತ ಶಕ್ತಿ ಯುವಕರಲ್ಲಿ ಇರುತ್ತೆ. ಅವ್ರು ಏನ್ ಬೇಕಾದ್ರು ಕೃಷಿ ಏನ್ ದೊಡ್ಡದಲ್ಲ ಮಾಡ್ಬೇಕಂತ ಶುರು ಮಾಡಿದ್ರೆ ಅವ್ರು ಬೇಕಾದ ಬೆಳೆಗಳಂತ ಇವತ್ತು ಸುಮಾರು ನಾನು ಕಂಡಂತ ಎಷ್ಟೋ ಯುವಕರು ಇವತ್ತು ಊರಲ್ಲಿ ಬೇರೆ ಬೇರೆ ಕ್ರಾಪ್ಗಳು ಸಣ್ಣ ಸಣ್ಣ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಮುಗಿದೋಗಂತ ಈ ಕಲ್ಲಂಗಡಿ ಕರ್ಬೂಜ ಅಂತವನ್ನೆಲ್ಲ ಬೆಳೆದು ಲಾಭದ ಗಳಿಸಿದ್ದಾರೆ. ಸಮಯ ನೋಡಿ ನಮಗೆ ಯಾವಾಗ ಯಾವ ಹಂಗಾಮ್ನಲ್ಲಿ ಏನ್ ಬೆಳಿಬೇಕು, ಯಾವಾಗ ಬೆಲೆ ಸಿಗ್ಬೋದು ಅಂತ ಒಂದು ಶುರು ಮಾಡಿದ್ರೆ ಮನೆಗಿರೋ ತಂದೆ ತಾಯಿಗಳು ಆಶ್ರಯ ಮಾಡ್ಕೊಂಡು ಇರೋಂತ ಹುಡುಗರು ಮನೆಯಾಗಿರೋಂತ ಹುಡುಗರು ಕೆಲಸ ಮಾಡಬಹುದು. ಅದರಲ್ಲೇ ಎಷ್ಟೋ ಖುಷಿ ಕಾಣಬಹುದು. ನನ್ನ ಪ್ರಕಾರ ಇವತ್ತು ಯುವಕರು ಎಲ್ಲೋ ಹೋಗಿ ಬೇರೆ ಬೇರೆ ಬೆಂಗಳೂರಂತ ನಗರಗಳಲ್ಲಿ ಬದುಕಬಹುದು, ಊರಲ್ಲೇ ಬೇಕಾದಷ್ಟು ಬದುಕು ಕಟ್ಟಿಗೆಬಹುದು. ಅವ್ರಿಗೆ ಅವಕಾಶ ಇದಾವೆ, ಬಳಸ್ಕಂತಿಲ್ಲ ಅಷ್ಟೇ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ ನಿಮ್ಗೆಲ್ಲ ಈ ಕೃಷಿಗೂ ಇದಕ್ಕೆಲ್ಲ ಯಾವ ರೀತಿ ಸಹಕಾರ ಸಹಕಾರ? ಈಗ ನಮ್ಮ ಮನೆಯವರು ನಾವು ಇಬ್ರು ಜೊತೆಗೆ ನಮ್ಮ ಮಕ್ಳು ಇಬ್ರು ಇದ್ರು. ನನ್ನ ಮಗ ಇಲ್ಲೇ ವಿಶ್ವ ಮಾನವ ಕಾಲೇಜಲ್ಲಿ ಈಗ 2nd ಇಯರ್ PUC ಓದ್ತಿದ್ದಾನೆ. ನನ್ನ ಮಗಳು ಮದುವೆ ಮಾಡ್ಕೊಟ್ಟಿದ್ದೀನಿ. ನಮ್ಮ ಅಳಿಯನು ನಮ್ಮ ತರದ್ದೇ ಕೃಷಿ ಶಾಪ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ, ಅವನು ಒಂದು ಸ್ವಂತಕ್ಕೆ ಉದ್ಯೋಗ ಮಾಡ್ಕೊಂಡಿದ್ದಾನೆ. ಚೆನ್ನಾಗಿದೆ ನಮ್ಮ ಎಲ್ಲ ನಮ್ಮ ಸಂಸಾರಿಕವಾಗೆ ಇದಕ್ಕೆಲ್ಲ ಸಂಬಂಧಪಟ್ಟಂಗೆಲ್ಲ ಅವ್ರನ್ನು ಸಾಥ್ ಕೊಟ್ಕೊಂಡೇ ಮಾಡ್ತಿದ್ದಾರೆ. ಮುಂದೆ ಏನಾದ್ರೂ ಮಗನ ಕೃಷಿ ಬದುಕ್ತಾರ ಉದ್ದೇಶ ಇದೆ ಸರ್? ಅವರು ಎಜುಕೇಶನ್ ಹೆಂಗಿದೆ ಅಂತ ನೋಡ್ಕೊಂಡು ಕೃಷಿ ಬದುಕಿಗಾದ್ರೂ ಬರ್ಬೋದು, ಈಗ ನಾವು ಮಾಡ್ತಿರೋ ಬಿಸ್ನೆಸ್ ಆದ್ರೂ ಮಾಡ್ಬೋದು, ಇಲ್ಲ ಅವರು ಆಸಕ್ತಿ ಏನಿದೆ ಅದನ್ನ ಮಾಡ್ಲಿ. ಅವ್ರ ಆಸಕ್ತಿಗೆ ಸಂಬಂಧಪಟ್ಟಂಗೆ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಅವ್ರ ಓದು ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮುಂದೆ. ಒಟ್ಟಾರೆಯಾಗಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಂಡು? ಖಂಡಿತ ಸಂತೋಷ ಇದೆ, ಯಾಕಂದ್ರೆ ಈ ಜನ್ಮ ಸಾಕಿದು. ಈ ಜನ್ಮದಲ್ಲಿ ಇಷ್ಟೆಲ್ಲ ನಾವು ಪಡೆದಿದ್ದೀವಿ. ನಮಗೆ ರೈತರು ಸಿಕ್ಕಿದ್ರೆ, ನನಗೆ ನಾನು ರೈತರು ಸಿಕ್ಕಿದ್ದಕ್ಕೆ, ರೈತರ ಒಡನಾಟ ನನಗೆ ಬಿಸ್ನೆಸ್ ಸಿಕ್ಕಿದ್ದಕ್ಕೆ ಇವತ್ತು ಖುಷಿಯಾಗಿದ್ವು ಅಂತ ನನಗನ್ಸುತ್ತೆ ಸರ್. ಬಹಳ ಸಂತೋಷ ಲೋಕೇಶಪ್ಪ. ಇದಕ್ಕೂ ಇವಾಗ ನಮ್ಮ ಈ ಕೃಷಿ ಯಂತ್ರೋಪಕರಣಗಳ ಬಳಕೆ ಬಗ್ಗೆ ನಮ್ಮ ರೈತ ಬಾಂಧವರು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ನಂದೊಂದು ಮೊಬೈಲ್ ನಂಬರ್ ಕೊಡ್ತೀನಿ ಸರ್. ಯಾವಾಗ ಯಾವ ಟೈಮಲ್ಲಿ ಏನ್ ಕೇಳಿದ್ರು ನಾನು ಅದಕ್ಕೆ ಮಾಹಿತಿ ಕೊಡ್ತೀನಿ ಸರ್. ನನ್ನ ನಂಬರ್ ತಗೊಳ್ಳಿ ಸರ್, ಹೇಳಿ. 900-899-0231. ರೈತ ಬಾಂಧವರೇ, ದೊಡ್ಡಬೀರನಹಳ್ಳಿಯ ಕೃಷಿಕರು ಹಾಗೂ ಯಂತ್ರೋಪಕರಣಗಳ ಮಾರಾಟಗಾರರಾದ KH ಲೋಕೇಶ್ವರಪ್ಪ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 900-899-0231. ಬಹಳ ಸಂತೋಷ ಲೋಕೇಶ್ವರಪ್ಪರ, ಇದುವರೆಗೂ ನಿಮ್ಮ ಈ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಗ್ಗೆ ನಮ್ಮ ರೈತ ಬಂಧುಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಂಧುವ್ರು ಪಡ್ಕೊಂಡ್ಲಿ. ಕೃಷಿಯಲ್ಲಿ ಆಧುನಿಕ ಹೊಸ ಹೊಸ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿ ಕೂಲಿ ಕಾರ್ಮಿಕರ ಒಂದು ಇದನ್ನ ಕಡಿಮೆ ಮಾಡಿಕೊಂಡು ಕೃಷಿಯಲ್ಲಿ ಹೆಚ್ಚು ಇಳುವರಿ ತಗೊಂಡು ಪ್ರಗತಿ ಕಾಣಲಿ ಅಂತ ನಾವು ಹಾರೈಸನಂತೆ. ತಾವು ಇಲ್ಲಿವರೆಗೂ ಆಕಾಶವಾಣಿಯವರಿಗೆ ಬಂದು ತಮ್ಮ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಂದರ್ಭದಲ್ಲಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆ, ಈ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡಬೀರನಹಳ್ಳಿಯ ಪ್ರಗತಿಪರ ಕೃಷಿಕರಾದ KH ಲೋಕೇಶ್ವರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಕೆಳಗರೆ ಇತ್ತ ಗಮನಿಸಿ. ಹಲೋ ಆಕಾಶವಾಣಿ ಜ್ಞಾನವಾಹಿನಿ, ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ತಿಂಗಳ 11ನೇ ತಾರೀಕು ಅಂದರೆ ಬರುವ ಬುಧವಾರ ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ವಿಷಯ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಉತ್ತೀರ್ಣರಾದ ನಂತರ ಫಾರ್ಮಸಿ ಕ್ಷೇತ್ರದಲ್ಲಿರುವ ಶಿಕ್ಷಣ ಹಾಗೂ ಉದ್ಯೋಗ ಅವಕಾಶಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಯೋಗಾನಂದ ಆರ್, ಫಾರ್ಮಸಿ ಪ್ರಾಕ್ಟೀಸ್ ವಿಭಾಗದ ಹೆಚ್ಒಡಿ ಹಾಗೂ ಪ್ರಾಧ್ಯಾಪಕರು, ಜೊತೆಗೆ ಡಾಕ್ಟರ್ ಬಸವರಾಜ್ ಹೆಚ್ಎಸ್, ಫಾರ್ಮಸ್ಯುಟಿಕಲ್ ಕೆಮಿಸ್ಟ್ರಿ ವಿಭಾಗದ ಹೆಚ್ಒಡಿ ಹಾಗೂ ಪ್ರಾಧ್ಯಾಪಕರು. ಕೇಳಿಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 944-648-2273 ಮತ್ತೊಂದು 911-417-2272. ತಪ್ಪದೆ ಕರೆ ಮಾಡಿ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಇದೇ ಬುಧವಾರ ಅಂದರೆ ದಿನಾಂಕ 11ರಂದು ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ಪ್ರಕಟಣೆ ಕೇಳಿದಿರಿ. ಈಗ ರೈತರಿಗೆ ಸಲಹೆ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025, ವಿಜ್ಞಾನಿಗಳ ನಡೆ ರೈತರ ಕಡೆ. ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಪೂರ್ವ ಮುಂಗಾರು 2025 ಅಭಿಯಾನ ದಿನಾಂಕ 29/5/2025 12/6/2025 ಜರುಗಲಿದೆ. ಭಾರತ ಸರ್ಕಾರದ ಕೃಷಿ ಸಚಿವಾಲಯದ ಮಹತ್ವದ ಕಾರ್ಯಕ್ರಮ ಇದಾಗಿದೆ. ಕಾರ್ಯಕ್ರಮವು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಹಾಗೂ ಇದರ ನಾನಾ ಅಂಗಸಂಸ್ಥೆಗಳು, ಜಿಲ್ಲಾ ಪಂಚಾಯಿತಿ, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಮೀನುಗಾರಿಕಾ ಇಲಾಖೆ, ಪಶುಸಂಗೋಪನೆ ಹಾಗೂ ಪಶುವೈದ್ಯ ಸೇವಾ ಇಲಾಖೆ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ, ಆತ್ಮ ಯೋಜನೆ ಹಾಗೂ ಇತರೆ ಸ್ಥಳೀಯ ಕೃಷಿಗೆ ಸಂಬಂಧಿಸಿದ ಸಂಸ್ಥೆಗಳ ಸಹಯೋಗದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಕ್ಷೇತ್ರಕ್ಕೆ ಹೊಸ ತಾಂತ್ರಿಕತೆಗಳು ಲಭ್ಯವಾಗುವಂತೆ ಅಭಿಯಾನವನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿಗಳು, ಅಧಿಕಾರಿಗಳು ರೈತರ ಕಡೆ ತೆರಳಿ ನವೀನ ತಳಿಗಳ ಪರಿಚಯ, ರೋಗ ಮತ್ತು ಕೀಟಗಳ ಸಮಗ್ರ ನಿರ್ವಹಣೆ, ಸಮಗ್ರ ಪೋಷಕಾಂಶ ನಿರ್ವಹಣೆ, ಅಧಿಕ ಇಳುವರಿ ಕೊಡುವ ತಾಂತ್ರಿಕತೆಗಳು, ಕಡಿಮೆ ಖರ್ಚಿನ ತಾಂತ್ರಿಕತೆಗಳು, ನೈಸರ್ಗಿಕ ಕೃಷಿ, ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಉದ್ಯಮಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗುವುದು. ಈ ಅಭಿಯಾನ ದಿನಾಂಕ 29/5/2025 ಆರಂಭಗೊಂಡಿದ್ದು 12/6/2025 ಮುಂದುವರೆಯಲಿದೆ. ಸುಮಾರು 90 ಹಳ್ಳಿಗಳನ್ನು 15 ದಿನಗಳ ಕಾಲ ಈ ಅಭಿಯಾನ ಕಾರ್ಯಕ್ರಮವು 18,000 ಕೃಷಿ ಕುಟುಂಬಗಳನ್ನು ತಾಂತ್ರಿಕ ಮಾಹಿತಿ ಮೂಲಕ ತಲುಪುವ ಉದ್ದೇಶ ಹೊಂದಿದೆ. ದೇಶದ 731 ಕೃಷಿ ವಿಜ್ಞಾನ ಕೇಂದ್ರಗಳು, 700 ಜಿಲ್ಲೆಗಳಲ್ಲಿ 2,000 ಹೆಚ್ಚು ವಿಜ್ಞಾನಿಗಳ ತಂಡಗಳೊಂದಿಗೆ ಸುಮಾರು 1.5 ಕೋಟಿ ರೈತರೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಜಿಲ್ಲೆಯ ಪ್ರಗತಿಪರ ಕೃಷಿಕರು ತಮ್ಮ ಅನುಭವಗಳನ್ನು ಈ ಅಭಿಯಾನದಲ್ಲಿ ಹಂಚಿಕೊಳ್ಳಲಿದ್ದಾರೆ. ಹೊಸ ತಂತ್ರಜ್ಞಾನ ಮಾಹಿತಿಗಳ ಜೊತೆ ಸರ್ಕಾರದ ಯೋಜನೆ ಕುರಿತು ಮಾಹಿತಿ ನೀಡಲಾಗುವುದು. ಸಂಶೋಧನೆಗೆ ಅಗತ್ಯವಿರುವ ವಿಚಾರಗಳನ್ನು ಗುರುತಿಸಲಾಗುವುದು. ಈ ಅಭಿಯಾನ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿಸಲಾಗಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಂದೇಶ ಕೇಳೋಣ. ಪ್ರಿಯ ಕಿಸಾನ್ ಬಹನೋರ್ ಭಾಯೋ ನಮಸ್ಕಾರ. 29 ಮೈ 12 ಜೂನ್ ತಕ್ ಚಲೇಗಾ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಏಸಾ ಅಭಿಯಾನ ಜಿಮೆ ಕೃಷಿ ವೈಜ್ಞಾನಿಕ ಚಲಕರ್ ಖುದ ಆಪ್ಕೆ ಪಾಸ್ ಆಯ್ಗೆ, ಆಪ್ಕೆ ಗಾಂವ್ ಆಯ್ಗೆ, ಆಪ್ಸೆ ಬಾತ್ ಕರೆಂಗೆ, ಆಪ್ಕಿ ಖೇತಿ ಔರ್ ಬಾಗ್ಬಾನಿ ಕಿ ಜರೂರತೋಂ ಕೋ ಸಮಝೆಂಗೆ ಔರ್ ಆಪ್ಕಿ ಜರೂರತ್ ಕೆ ಹಿಸಾಬ್ ಸೆ ಆಪ್ಕೋ ಸಮಾಧಾನ್ ಭಿ ಬತಾಯೆಂಗೆ. ಆಪ್ ಉನ್ಸೆ ಪೂಛ್ ಸಕ್ತೆ ಹೈ ಕೈಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ್ ಕೈಸೆ ಬಢೆ, ಲಾಗತ್ ಕೈಸೆ ಘಟೆ, ಕೌನ್ ಸಿ ನಯಿ ತಕ್ನೀಕಿ ಅಪನಾಯೆ, ಕೀಟೋ ಔರ್ ರೋಗೋ ಸೆ ಕೈಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ ಕೇವಲ ಜಾನಕಾರಿ ನಹೀ ಹೈ, ಸಮಾಧಾನ ಲೇಕರ್ ಆಯಾ ಹೈ. ತೋ ಭಾಯಿ ಔರ್ ಬಹನೋ ಇಸ್ ಅಭಿಯಾನ ಸೆ ಜುಡಿಯೆ, ಸವಾಲ್ ಪೂಛಿಯೆ, ಸಮಾಧಾನ ಪಾಯಿಯೆ, ಉತ್ಪಾದನ್ ಬಢಾಯಿಯೆ, ಉತ್ಪಾದನ್ ಕಿ ಲಾಗತ್ ಘಟಾಯಿಯೆ ಔರ್ ಮಿಲ್ಕರ್ ಬಢಾಯಿಯೆ ವಿಕಸಿತ ಖೇತಿ ಕಿ ಔರ್ ಮಜಬೂತ್ ಕದಮ್. ಕ್ಯೋಂಕಿ ಜಬ್ ಖೇತಿ ವಿಕಸಿತ ಹೋಗಿ ತಭಿ ಸಾಕಾರ ಹೋಗಾ ವಿಕಸಿತ ಭಾರತ ಕಾ ಸಪ್ನಾ. ಜಯ ಜವಾನ್, ಜಯ ಕಿಸಾನ್, ಜಯ ವಿಜ್ಞಾನ್, ಜಯ ಅನುಸಂಧಾನ್. ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆ. ತಕ್ಕಡ ತಕ್ಕಡ ತಕ್ಕಡ ತಕ್ಕಡ ತಕ್ಕಡ ತಕ್ಕಡ ತಾಳತ್ತ ಥಯ್ಯ ತಕ್ಕ ಥಯ್ಯ ತಕ್ಕ ಥಯ್ಯ ತಕ್ಕ ಥಯ್ಯತ ತಕ್ಕಡ ತಕ್ಕಡ ತಾಳುತ್ತ ತಾಳಮೇಳ ಹಾಕುತ್ತ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು ತಕ್ಕಡ ತಕ್ಕಡ ತಾಳುತ್ತ ತಾಳಮೇಳ ಹಾಕುತ್ತ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು ಕೊಲು ಕುಣದಾಡೋ ಸುದ್ದಿ ಕೇಳಿ ಮಡಿಕೆಲಿರೋ ಬೇಳೆಕಾಳು ನೆಗದಾಡ್ತಿತ್ತು ಮಡಿಕೆಲಿರೋ ಬೇಳೆಕಾಳು ನೆಗದಾಡ್ತಿತ್ತು ಮಡಿಕೆಲಿರೋ ಬೇಳೆಕಾಳು ನೆಗದಾಡೋ ಸುದ್ದಿ ಕೇಳಿ ಕುಡಿಕೆಲಿರೋ ಸಾಸಿವೆ ಕಾಳು ಕುಣದಾಡ್ತಿತ್ತು ತಕ್ಕಡ ತಕ್ಕಡ ತಾಳುತ್ತ ತಕ್ಕಡ ತಕ್ಕಡ ತಾಳುತ್ತ ತಾಳ ಬೇಳ ಹಾಕುತ್ತ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು